ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರದ ಮಹತ್ವ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಂಕೆ ಶ್ರುತಿ ಹಾಗೂ ಕೊಳ್ಳೇಗಾಲ ತಾಲೂಕು ಕುಂತೂರು ಗ್ರಾಮದ ನಂಜುಂಡಸ್ವಾಮಿ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೆ ಶಿವಮೂರ್ತಿ. ಶ್ರುತಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಂಜುಂಡ ಸ್ವಾಮಿಗಳ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ಜಮೀನಿದೆ ನಂಜುಂಡ ಸ್ವಾಮಿಗಳಿಗೆ? ಸರ್, ನನ್ನ ಸ್ವಂತ ಭೂಮಿ ಬಂದು 5 ಎಕರೆ ಇದೆ. ನಾನು 1-5 ಎಕರೆ ಭೋಗ್ಯ ಮಾಡಿದ್ದೀನಿ, 1-5 ಎಕರೆ ಗುತ್ತಿಗೆ ಭೂಮಿ ಮಾಡ್ತಾ ಇದ್ದೀನಿ, ಒಟ್ಟು 15 ಎಕರೆ ವ್ಯವಸಾಯ ಮಾಡ್ತಾ ಇದ್ದೀನಿ ಸರ್. 5 ಎಕರೆ ಸಾಲದು ಅನ್ನಿಸ್ತೆ? ಸಾಲದು ಅಂತಲ್ಲ, ಶ್ರಮ ಅಂದರೆ ಎಲ್ಲರೂ ಒಂದೇ ಅಲ್ಲ ಸರ್, ಎಲ್ಲ ಕಷ್ಟೇ ಶ್ರಮ ಹಾಕ್ಬೇಕು. ಒಂದೇ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರೋ ಹೆಚ್ಚುವರಿ ಆಗಿದ್ದರೂ ಏನು ತೊಂದರೆ ಇಲ್ಲ. ಮತ್ತು ಇವತ್ತಿನ ಕೃಷಿ ವ್ಯವಸ್ಥೆಯಲ್ಲಿ ಸಣ್ಣದಾಗಿ ಮಾಡಿದಷ್ಟು ವ್ಯವಸ್ಥೆ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಮಕ್ಕಳ ಶಿಕ್ಷಣ ಇದೆ, ಮನೆ ಖರ್ಚುಗಳಿರ್ತವೆ, ಈ ಥರ ಇರ್ತದೆ. ಶ್ರಮವನ್ನು ಬೇರೆ ಕಡೆ ವೇಸ್ಟ್ ಮಾಡೋ ಬದಲಿಗೆ ಕೃಷಿ ಕಡೆಗೆ ಹೆಚ್ಚಿನ ರೀತಿಯಲ್ಲಿ ಆದ್ಯತೆ ಕೊಟ್ಟರೆ ಒಂದೇ ಕಡೆ ಆದಾಯ ತಗೋಬೋದು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಸರ್. ಏನೇನು ಬೆಳೆ ಬೆಳಿತೀರಿ ನಂಜುಂಡ ಸ್ವಾಮಿಗಳ? ಸರ್, ನಾನು ಭತ್ತ, ಮೇಜರ್ ಬೆಳೆ ಕಬ್ಬು, ಬಾಳೆ, ಜೋಳ, ಇತರೆ ಸಣ್ಣ ಪುಟ್ಟ ಬೆಳೆಗಳನ್ನು ಬೆಳೀತಾ ಇದ್ದೀವಿ ಸರ್. ಅಲ್ಪ ಸ್ವಲ್ಪದಲ್ಲಿ ಉದ್ದು, ಹಸಿರು ಇವೆಲ್ಲ ಸಣ್ಣ ಬೆಳೆಗಳನ್ನು ಬೆಳಿತೀವಿ. ಎಷ್ಟು ವರ್ಷದಿಂದ ವ್ಯವಸಾಯದಲ್ಲಿ ತೊಡಗಿದಿರಿ ತಾವು? ನಾನು ವಿದ್ಯಾಭ್ಯಾಸ ಬಂದು ಹೈಸ್ಕೂಲಲ್ಲಿ ತೀರ್ತು, ಆ ನಂತರದಲ್ಲಿ ನಾನು ಕೃಷಿಗೆ ಬಂದಿದ್ದೀನಿ. ಸುಮಾರು ಒಂದು 25 ವರ್ಷದಿಂದ ನಾನು ಕೃಷಿ ಅನುಭವದಲ್ಲಿದ್ದೀನಿ ಸರ್. ಈಗ ಏನೇನು ಬೆಳೆಗಳು ನೀವು ಬೆಳೀತಾ ಇರೋದು? ಭತ್ತ ಇದೆ ಸರ್, ಕಬ್ಬಿದೆ, ಜೋಳ ಇದೆ, ಮತ್ತು ಬಾಳೆ ಆರೆಸ್ಟ್ ಆಯಿತು, ಉದ್ದು ಇವಾಗ ಮೊನ್ನೆ ಕಟಾವಾಗಿದೆ. ಈಗ ಭತ್ತಕ್ಕೆ ನಾಟಿಗೆ ಸಿದ್ಧತೆ ಮಾಡ್ಕೊಳ್ತೀವಿ ಸರ್. ಇವಾಗ ಆರ್ಗ್ಯಾನಿಕ್ ಬೆಳೆಗಳು ನಮ್ದೆಲ್ಲ ಪೂರ್ತಿ. ಈ ಸಾವಯವ ಬೇಸಾಯ ವಿಧಾನ ಯಾತಕ್ಕೆ ತಾವು ಅಳವಡಿಸ್ಕೊಂಡ್ರೆ? ಸರ್, ಇವತ್ತಿನ ಪರಿಸ್ಥಿತಿ ನೋಡಿದ್ರೆ, ಭೂಮಿಯ ಒಂದು ಅವಗುಣ ಮತ್ತು ಭೂಮಿಯ ಒಂದು ವ್ಯವಸ್ಥೆಗಳನ್ನು ಗಮನಿಸಿದ್ರೆ ಸಾವಯವ ಕೃಷಿ ತುಂಬ ಅನುಕೂಲ ಅಂತ ಅನ್ನಿಸ್ತಾ ಇದೆ ನನಗೆ. ಕಾರಣ ಯಾಕಂದರೆ ನಾನು 6-7 ವರ್ಷದಲ್ಲಿ ಸಾವಯವ ಕೃಷಿಗೆ ಬಂದೆ. ನಾನು ಪ್ರಾರಂಭ ಶುರು ಮಾಡೋದು 25-38 ಪ್ರಾರಂಭ ಮಾಡಿದ್ದು, ಇವತ್ತು 5 ಎಕರೆಗೆ ಬಂದು ತಲುಪಿದ್ದೀನಿ. ಪ್ರತಿ 5 ಎಕರೆನೂ ಭತ್ತ ಮಾಡ್ತೀನಿ, ಅದು ದೇಶೀಯ ತಳಿಗಳ ಬಿತ್ತನೆಗಳೇ ಮಾಡ್ತಾ ಇರೋದು. ಕಾರಣ ಯಾಕೆಂದರೆ ಇವತ್ತಿನ ರಸಗೊಬ್ಬರದ ವ್ಯವಸ್ಥೆಗಳು ಮತ್ತು ನಾವು ಕೊಡ್ತಕ್ಕಂಥ ಗೊಬ್ಬರದಿಂದ ಭೂಮಿ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು. ಇವತ್ತು ನಾವು ಎಷ್ಟು ಗೊಬ್ಬರ ಕೊಡ್ತಾ ಇದ್ದೀವಿ, ಪ್ರತಿ ವರ್ಷ ಜಾಸ್ತಿ ತಗೋತಾ ಇದೆಯೇ ಹೊರತು ಬೆಳೆಗಳು ಕಡಿಮೆ ತಗೋತಾ ಇಲ್ಲ. ಕಾರಣ ಯಾಕಂತ ಗೊತ್ತಾಗ್ತಾ ಇಲ್ಲ. ದಿನನಿತ್ಯ ಭೂಮಿಯ ಗುಣಮಟ್ಟ ಕಡಿಮೆ ಆಯ್ತಾ ಇದೆ, ನಾವು ರಾಸಾಯನಿಕ ಬಳಕೆಯನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಭೂಮಿಯ ಗುಣಮಟ್ಟವನ್ನೇ ಜಾಸ್ತಿ ಮಾಡ್ಕೊಂಡಾಗ ರಾಸಾಯನಿಕ ವ್ಯವಸ್ಥೆ ಕಡಿಮೆ ಆಗುತ್ತೆ ಅಂತ ನಾನು ಹಂತವಾಗಿ ವರ್ಷಕ್ಕೆ 1 ಎಕರೆ 1 ಎಕರೆಯನ್ನು ರಾಸಾಯನಿಕದಿಂದ ಮುಕ್ತಗೊಳಿಸಿ ಸಾವಯವಕ್ಕೆ ಬರ್ತಾ ಇದ್ದೀನಿ. ಈ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಹಸಿರೆಲೆಗಳನ್ನು ತಂದು ಭೂಮಿಗೆ ಹಾಕಿದ್ರೆ ನಮ್ಗೆ ಯಾವುದೇ ರೀತಿ ಗೊಬ್ಬರಗಳು ಅಲ್ಲಿ ಅವಶ್ಯಕತೆ ಇಲ್ಲ. ಅದನ್ನು ನಾನು ಪ್ರಯೋಗ ಮಾಡಿ ನೋಡಿದ್ದೀನಿ, ಸುಮ್ಮನೆ ಹೇಳೋದಲ್ಲ, ನಾನು ಭೂಮಿನಲ್ಲಿ ಪ್ರಯೋಗ ಮಾಡಿ ಮಾಡತಕ್ಕಂಥ ಕೆಲಸ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಿಜ್ಞಾನಿಗಳು ಸುತ್ತ ನನ್ನ ಭೂಮಿಗಳನ್ನ ಬಂದು ನೋಡಿದ್ದಾರೆ. ಆ ದೃಷ್ಟಿಯಿಂದ ನನಗೆ ಇವತ್ತು ಪೊಟಾಶ್ ಆಗಿರ್ಬೋದು, ಪ್ರತಿ ಯಾವುದೇ ಗೊಬ್ಬರ ಅವಶ್ಯಕತೆ ಇಲ್ಲ. ಹಸಿರೆಲೆ ಗೊಬ್ಬರ ಒಂದ್ಸಾರಿ ಭೂಮಿಗೆ ಹಾಕ್ಬಿಟ್ರೆ ಅದು ಅಷ್ಟೇ ಸಾಕು. ಆ ಭೂಮಿಗೆ ಎಮ್ಮೆಲೆಗೆ ಗೊಬ್ಬರವಾಗಿ ನಾವು ಜೀವಾಮೃತ ಇತರೆ ಇವುಗಳನ್ನ ತಯಾರು ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಂಡ್ರೆ ಉತ್ತಮವಾದಂಥ ಫಲಿತಾಂಶ, ಉತ್ತಮವಾದಂಥ ಬೆಳೆ ಬೆಳಿಬೋದು. ಯಾವ ರೀತಿ ಹಾಕ್ತೀರಿ ಹಸಿರೆಲೆ ಗೊಬ್ಬರ? ಹಸಿರೆಲೆ ಗೊಬ್ಬರವನ್ನು ಜಂಬು ಶಣಬೆಳೆಗಳನ್ನ ಭೂಮಿಗೆ ಬಿತ್ತನೆ ಮಾಡ್ತೀನಿ ಸರ್. ನನ್ನ ಬಿತ್ತನೆ ಮಾಡೋದು ಬಂದಂಥದ್ದನ್ನು ಮಲ್ಚಿಂಗ್ ಮಾಡ್ತೀನಿ ಸರ್. ಎಷ್ಟು ಪ್ರಮಾಣದಲ್ಲಿ ಬಿತ್ತೀರಿ 1 ಎಕರೆಗೆ? ಒಂದು 10-15 ಕೆಜಿ ಬಿತ್ತನೆ ಮಾಡ್ತೀನಿ ಸರ್. ಎರಡನ್ನು ಬೆರೆಸ್ತೀರಾ? ಎರಡನ್ನು ಬೆರೆಸ್ತೀನಿ ಅಂದರೆ ಕೆಂಪು ಮಣ್ಣಿಗೆ ಚೆಂಬೆ ಹಾಕೋದಿಲ್ಲ, ಸೆಣಬು ಹಾಕ್ತೀವಿ. ಕಪ್ಪು ಮಣ್ಣಾದರೆ ಚೆಂಬೆ ಹಾಕ್ತೀವಿ. ಯಾಕಂದರೆ ಸೆಣಬು ಕಪ್ಪು ಮಣ್ಣಲ್ಲಿ ಬರೋಲ್ಲ ಸರ್, ಕೆಂಪು ಮಣ್ಣಲ್ಲಿ ಸೆಣಬು ಚೆನ್ನಾಗಿ ಬರ್ತದೆ. ಆದ್ದರಿಂದ ನಾವು ಅದನ್ನು ಮಾಡ್ತೀವಿ. ಮಳೆ ಹಸಿರೆ ಜಾಸ್ತಿ ಆದಾಗ ಸೆಣಬು ಬರೋಲ್ಲ, ಸ್ವಲ್ಪ ಕೊಳತು ಬಿಡ್ತದೆ ಗಿಡ, ಹಂಗೆ ಬಳ್ಳಿ ಬಿಡ್ಬಿಡುತ್ತೆ ಅಂದರೆ ಉದುರೋ ಬಿಡ್ತದೆ ಇಲ್ಲೇ. ಆಗ ಅಂದರೆ ನಾವು ಇದನ್ನು ಅಂತರ ಬೆಳೆಯಾಗಿ ಯಾವುದೇ ಬೆಳೆ ಮಾಡಿದ್ರು ಅದನ್ನು ಅಂತರ ಬೆಳೆಯಾಗಿ ಕಬ್ಬು ಹಾಕೋದು, ಕಬ್ಬು ಒಳಗಡೆ ಚೆಂಬೆ ಹಾಕ್ತೀವಿ, ಸೆಣಬು ಹಾಕ್ತೀವಿ. ಅಲ್ಲ ಸಂತೋಷ, ಈಗ ಬಿತ್ತನೆ ಅಂದರೆ ಯಾವ ರೀತಿ ಮಾಡ್ತೀರಿ? ಎರಚ್ತೀರಾ ಅಥವಾ? ಇಲ್ಲ, ಸಾಲಲ್ಲಿ ಮಾಡ್ತೀವಿ ಸರ್. ಒಂದು ಸಂದರ್ಭದಲ್ಲಿ ನಾವೇನಾದ್ರೂ ಪೂರ್ತಿ ಗದ್ದೆಗೆಲ್ಲಕ್ಕೂ ಗೊಬ್ಬರಕ್ಕೋಸ್ಕರನೇ ಬಳಸೋದಾಗಿದ್ರೆ ಎರಚಿ ಟ್ರ್ಯಾಕ್ಟ್ರಲ್ಲಿ ಮಲ್ಚ್ ಮಾಡಿಸ್ಬಿಡ್ಬಿಡ್ತೀವಿ ಸರ್. ಇವಾಗ ಉದ್ದ ಹಾಕಿದೆ, ಉದ್ದಿನ ಜೊತೆಲಿ ಅಂತರ ಬೆಳೆಯಾಗಿ ಹಾಕಿದೆ ಅದನ್ನು. ಈಗ ಅದು ನನಗೆ ಅದು ಫಲ ಕೊಟ್ಟಿದೆ. ಈಗ ನಾನು ಮುಂದಿನ ಬಿತ್ತನೆಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಅದನ್ನು ಹಾರ್ವೆಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಮುಂದೆ ನನಗೆ ಬಿತ್ತನೆ ಬೇಕಾಗುತ್ತೆ ಅಂತ ಉಳಿದು ಅದನ್ನು ಭೂಮಿಗೆ ಮಲ್ಚ್ ಮಾಡಿದ್ದೀನಿ ಸರ್. ಅಂದರೆ ಬೀಜನೂ ನೀವೇ ಬೆಳೆ? ನಾನೇ ಬೆಳ್ಕೊತಾ ಇದ್ದೀನಿ ಸರ್. ಹಸಿರೆಲೆ ಗೊಬ್ಬರ, ಹಸಿರೆಲೆ ಗೊಬ್ಬರ ಅಂದರೆ ನಮಗೆ ಈಗ ಸಕಾಲದಲ್ಲಿ ಇಲಾಖೆಯಿಂದ ಸಿಗಲ್ಲ ಸರ್. ಅದು ಬೇರೆ ಕಡೆ ಕೊಡ್ಬೇಕಾದ್ರೆ 90 ರೂಪಾಯಿ ಕೊಡ್ಬೇಕು. ಈಗ ನಾನೇ ಅದನ್ನು ಹಾರ್ವೆಸ್ಟ್ ಮಾಡಿ ಇಟ್ಕೊಂಡು ಈಗ 20-30 ಕೆಜಿ ಇಟ್ಟರೆ ನೆಕ್ಸ್ಟ್ ಇನ್ನೊಂದು ಬೆಳೆಗೆ ನನಗೆ ಅನುಕೂಲ ಆಗುತ್ತೆ. ಮತ್ತು ಅದರಲ್ಲೊಂದಷ್ಟು ತಳ್ಳು ಮಾಡ್ಕೊಳ್ಳೋದು, ಅದನ್ನು ಮತ್ತೆ ಇನ್ನೊಂದು ಬೆಳೆಗೆ ಇಟ್ಕೊಳ್ಳೋದು. ಈಗ ಹೆಸರು ಉದ್ದು ಅಲಸಂದೇನಲ್ಲಿ ಅಂತರ ಬೆಳೆಯಾಗ ಹಸಿರೆಲೆ ಗೊಬ್ಬರ ಹೇಗೆ ಬೆಳಿತೀರಿ? ಬೆಳಿಬೋದು ಸರ್. ಸರ್, ಈಗ ನಾನು ಈ ಸರಿ KVK ನಮ್ಮ ಯೋಗೇಶ್ವರ್ ಅವರೇ ನನಗೆ ಉದ್ದು ಕೊಟ್ಟಿದ್ರು ಬೀಜಲ್ಲಿ, ಇದನ್ನು ಉದ್ದು ಬೆಳ್ಕೊಡಿ ಬಿತ್ತನೆಗೆ ಬೇಕು ಅಂತ. ಅವ್ರೇನು ಮಾಡಿದ್ರು, ಸಾಲ್ ಗೊಬ್ಬರ ಬಿತ್ತನೆ ಮಾಡಬೇಕಾದಾಗ ಕಾಳಿನಿಂದ ಕಾಳಿಗೆ ಅಂತರ ಜಾಸ್ತಿ ಇರಬೇಕು, ತುಂಬ ಬೆದೆಗೆ ಬಿತ್ತಬೇಡಿ, ತೆಳುವಾಗಿ ಬಿತ್ತಬೇಕು ಅದನ್ನು, ಅಲ್ಲದೆ ಬೆದೆ ಆಗ್ಬಿಟ್ರೆ ಉದ್ದು ಚೆನ್ನಾಗಿ ಬರೋದಿಲ್ಲ ಅಂತ. ಅದನ್ನು ತೆಳು ಮಾಡಬೇಕಾದಾಗ ಜೊತೆಯಲ್ಲಿ 1-5 ಕೆಜಿ ಉದ್ದಿಗೆ 1-2 ಕೆಜಿ ಸೆಣಬಲ್ಲಿ ಬೆರೆಸ್ತೀವಿ ಸರ್ ಅದನ್ನು. ಅದು 2 ಅನುಕೂಲ ಅನ್ನಿಸ್ತು ನನಗೆ ಈ ಸರಿ ಎಕ್ಸ್ಪೀರಿಯನ್ಸಲ್ಲಿ. ಉದ್ದಿಗೆ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಸರ್, ಉದ್ದು ಹೆಚ್ಚಿನ ಟೆಂಪ್ರೇಚರ್ ತಡೆಯಲ್ಲ. ಈ ಸೆಣಬು ಮೇಲಕ್ಕೆ ಬಂದಾಗ ಉದ್ದಿನ ಸಂರಕ್ಷಣೆ ಮಾಡುತ್ತೆ ಅದು. ಈಗ ಉದ್ದಿನ ಕಿತ್ಕೊಂಡ ಮೇಲೆ ಆ ಉದ್ದು ಕೀಳೋ ಟೈಮಲ್ಲಿ ಇದು ಹೂ ಬಿಡ್ತಾ ಇತ್ತು, ಈಗ ಕಿತ್ತು ಒಂದು ತಿಂಗಳಾಯ್ತು, ಈಗ ಹೂ ಬಿಟ್ಟು ಕಾಯಾಗಿದೆ, ತಳ್ಳಾಗಿದೆ ಸರ್. ಈಗ ಇನ್ನೂ ಅಷ್ಟು ತಳ್ಳಿದೆ, ಅದನ್ನು ಕಾಯಿನ ಕಾಯಕ್ಕಾಗಲ್ಲ, ಭತ್ತಕ್ಕೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಗದ್ದೆಗೆ ಮಂಚ್ ಮಾಡ್ತಾ ಇದ್ದೀನಿ, ಇದಾಗೋದು ಬೇಡ ಅಂತ. ಬಟ್ ಅದು ತುಂಬ ಸೇಫ್ಟಿ ಸರ್. ಅದು ಮೇಲ್ಗಳ ಬೆಳೆ ಸೂರ್ಯನ ಕಿರಣ ಯಾವ ಬೆಳೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಡುತ್ತೆ. ಹೆಚ್ಚುವರಿ ಆದಾಗ ಈ ಉದ್ದಿನ ಬೆಳೆಗೆ ಹೂಗೆ ತೊಂದರೆ ಆಗುತ್ತೆ ಸರ್. ಅದು ಈ ಸೆಣಬಿನ ಗಿಡ ಮೇಲಕ್ಕೆ ಬಂದಾಗ ಉದ್ದನ್ನ ಸಂರಕ್ಷಣೆ ಮಾಡುತ್ತೆ ಅದು. ಆ ದೃಷ್ಟಿಯಿಂದ ಇವತ್ತು ನನಗೊಂದು ಅನುಭವ ಸಿಕ್ತು. ಬೀಜ ಸಿಗ್ಬೋದು ನಿಮಗೆ ಸರ್? ಇವತ್ತೆಲ್ಲ ನಾನು ಒಂದು 20-30 ಕೆಜಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ, ಉಳಿದ್ರೆ ಭೂಮಿಗೆ ಬಿಟ್ಬಿಟ್ಟೆ ಸರ್ ಅದನ್ನು. ಯಾಕಂದ್ರೆ ಅದನ್ನು ಇನ್ನೂ ಒಂದು 15 ದಿವಸ ಒಂದು ತಿಂಗಾಗುತ್ತೆ ತಳ್ಳಾಗೋದು, ಅಲ್ಲಿವರೆಗೆ ನಂಗೆ ನಾಟಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಎಷ್ಟು ಮೊದಲಾಗಿದೆ ಅದನ್ನೆಲ್ಲ ಕಟಾವು ಮಾಡ್ಕೊಂಡೆ ಸರ್, ಉಳಿದ್ರೆ ಭೂಮಿಗೆ ಕೊಟ್ಬಿಟ್ಟೆ. ಹೇಳಿ ಶ್ರುತಿ ಅವರೇ, ಏನು ಹೆಸರೆಳೆ ಗೊಬ್ಬರದ ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಿ? ಹಸಿರೆಲೆ ಗೊಬ್ಬರಗಳು ನಾವು ಮೊದಲೇ ತಿಳ್ಕೊಂಡಿರೋ ಹಾಗೆ ಏನಪ್ಪ ಅಂದರೆ, ಹಸಿರೆಲೆ ಗೊಬ್ಬರ ಅಂದರೆ ಯಾವುದೇ ಒಂದು ಗಿಡದ ಭಾಗವನ್ನು ಹಸಿರಾಗಿದ್ದಾಗಲೇ ನಾವು ಭೂಮಿಗೆ ಸೇರಿಸ್ತಕ್ಕಂಥದ್ದು ಅಂತ. ಅದರಿಂದನೇ ನಾವು ಅದನ್ನು ಹಸಿರೆಲೆ ಗೊಬ್ಬರಗಳು ಅಂತ ಕರಿತಕ್ಕಂಥದ್ದು. ಈ ರೀತಿಯಾಗಿ ಯಾವಾಗ ನಾವು ಆ ಗಿಡಗಳ ಭಾಗಗಳು ಹಸಿರಾಗಿದ್ದಾಗಲೇ ಭೂಮಿಗೆ ಸೇರಿಸ್ತೀವಿ, ಆವಾಗ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಯಾವ ರೀತಿ ಅಂದರೆ, ಮಣ್ಣಿನಲ್ಲಿ ಸಾವಯವ ಅಂಶ ಹೆಚ್ಚು ಮಾಡಲಿಕ್ಕೆ ಇವು ಸಹಾಯ ಆಗುತ್ತೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲರೂ ಜಾನುವಾರುಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು ತುಂಬ ಕಡಿಮೆ ಆಗಿದೆ. ಮಣ್ಣಿಗೆ ಸಾವಯವ ಅಂಶಗಳನ್ನ ಸೇರಿಸ್ತಕ್ಕಂಥದ್ದು, ಮೊದಲು ಸಾಮಾನ್ಯವಾಗಿ ಸೇರಿಸ್ತಾ ಇದ್ದಂಥದ್ದು ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರದ ಮೂಲಕ ಸೇರಿಸ್ತಾ ಇದ್ವಿ. ಇತ್ತೀಚಿನ ದಿನಗಳು ಏನಾಗ್ತಿದೆ, ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರಿಂದ ನಾವು ಮಣ್ಣಿಗೆ ಸೇರಿಸ್ತಕ್ಕಂಥ ಸಾವಯವ ಅಂಶ ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕೆ ಒಂದು ವರದಾನವಾಗಿರ್ತಕ್ಕಂಥದ್ದು ಈ ಹಸಿರೆಲೆ ಗೊಬ್ಬರಗಳು. ಈ ಹಸಿರೆಲೆ ಗೊಬ್ಬರಗಳನ್ನ ನಾವು ಎರಡು ವಿಧದಲ್ಲಿ ಬಳಸ್ಕೋಬೋದು. ಒಂದು, ಯಾವ ಜಮೀನಿಗೆ ನಾವು ಸೇರಿಸ್ತೀವೋ ಅದೇ ಜಮೀನಿನಲ್ಲಿ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳೆದು ಅದೇ ಭೂಮಿಗೆ ಮಣ್ಣಿನಲ್ಲಿ ಸೇರಿಸೋದ್ರ ಮೂಲಕ ಉತ್ಪಾದನೆ ಮಾಡ್ತಕ್ಕಂಥದ್ದು. ಇನ್ನೊಂದು, ನಮ್ಮ ಜಮೀನಿನ ಸುತ್ತಲೂ ಬದುಗಳ ಮೇಲೆ ಅಥವಾ ಅಕ್ಕಪ್ಪ ಅರಣ್ಯದಲ್ಲಿ ಸಿಗ್ತಕ್ಕಂಥ ಏನು ಹಸಿರೆಲೆಗಳ ಗಿಡ ಭಾಗಗಳು, ಹಸಿರಾಗಿರ್ತಕ್ಕಂಥ ಸಾಫ್ಟಾಗಿ ಮೃದುವಾದಂತಹ ಎಲೆ ಕಾಂಡದ ಭಾಗಗಳು ಏನಿರುತ್ತಲ್ಲ, ಅದನ್ನು ಕತ್ತರಿಸಿ ತಂದು ನಾವು ಯಾವ ಜಮೀನಿಗೆ ಸೇರಿಸಬೇಕು ಅಂತ ಇದ್ದೀವೋ ಆ ಜಮೀನಿನಲ್ಲಿ ಸೇರಿಸ್ತಕ್ಕಂಥದ್ದು. ಸೊ ಈ ಎರಡು ವಿಧಾನದಲ್ಲಿ ನಾವು ಹಸಿರೆಲೆ ಗೊಬ್ಬರಗಳನ್ನ ಬಳಕೆ ಮಾಡ್ಕೋಬಹುದು. ಹಸಿರೆಲೆ ಗೊಬ್ಬರದನ್ನು ನಾವು ಜಮೀನಿನಲ್ಲೇ ಬಿತ್ತಿ ಆ ಜಮೀನಿಗೆ ಮಣ್ಣಿಗೆ ಸೇರಿಸ್ತಕ್ಕಂಥ ರೀತಿಯಲ್ಲಾದರೆ, ನಾವು ಏನು ಅಪ್ಸೆಣಬು ಅಥವಾ ಸೆಣಬು ಅಂತ ಕರೀತಾರೆ ಕೆಲವು ಭಾಗಗಳಲ್ಲಿ, ಅದನ್ನು ಬಳಕೆ ಮಾಡ್ಕೋಬೋದು. ಚಂಬೆಯನ್ನು ಬಳಕೆ ಮಾಡ್ಕೋಬೋದು, ಅಲಸಂದೆಯನ್ನು ಬಳಕೆ ಮಾಡ್ಕೋಬೋದು, ಅಥವಾ ನಮ್ಮಲ್ಲೇ ಸಿಗ್ತಕ್ಕಂಥ ಹುರುಳಿ, ಹೆಸರು, ಉದ್ದು, ಇವುಗಳನ್ನು ನಾವು ಬೆಳೆದು ಮಣ್ಣಿಗೆ ಸೇರಿಸ್ತಕ್ಕಂಥದ್ದು. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಅವುಗಳನ್ನು ಜಮೀನಿಗೆ ಬಿತ್ತನೆ ಮಾಡಿ ಎರಚೋದ್ರ ಮೂಲಕ ಬಿತ್ತನೆ ಮಾಡ್ಬೋದು, ಸಾಲಿನಲ್ಲೂ ಬಿತ್ತನೆ ಮಾಡ್ಬೋದು. ನಮ್ಮ ಉದ್ದೇಶ ಹಸಿರೆಲೆ ಗೊಬ್ಬರ ಆಗಿರೋದ್ರಿಂದ ನಾವು ಸಾಲಿನಲ್ಲೇ ಮಾಡಬೇಕಾದಂಥ ಅಗತ್ಯ ಇರೋದಿಲ್ಲ. ಜಮೀನನ್ನು ಒಂದು ಬಾರಿ ಉಳುಮೆ ಮಾಡಿ ಅದಕ್ಕೆ ಎರಚೋದ್ರ ಮೂಲಕ ಬಿತ್ತನೆ ಮಾಡಿ ಅದನ್ನು ಒಂದು 45-50 ದಿನಗಳಲ್ಲಿ, ಯಾವಾಗ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆ ಹಂತದಲ್ಲಿ, ಸುಮಾರು 45-50 ದಿನಕ್ಕೆ ಹೆಚ್ಚಿನ ಒಂದು ಬಯೋಮಾಸ್ ಪ್ರೊಡಕ್ಷನ್ ಆಗಿರುತ್ತೆ, ಆ ಹಂತದಲ್ಲಿ ನಾವು ಅದನ್ನು ಭೂಮಿಗೆ ಸೇರಿಸಿ ನಮ್ಮ ಬೆಳೆಯನ್ನು ಬಿತ್ತೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು ತಿಂಗಳ ಕಾಲಾವಕಾಶವನ್ನು ನಾವು ಅದು ಕೊಳಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ನಾವು ಬೆಳೆದು ಉಪಯೋಗಿಸ್ತಕ್ಕಂಥ ಹಸಿರೆಲೆ ಗೊಬ್ಬರಗಳನ್ನ ಮಾಡ್ಕೋಬಹುದು. ಇನ್ನೊಂದು, ನಾನು ಆಗಲೇ ಹೇಳ್ದಂಗೆ, ಬದುವಿನ ಪಕ್ಕದಲ್ಲಿ ಬೆಳೆತಕ್ಕಂಥದ್ದು, ಈಗ ನಮ್ಮಲ್ಲಿ ಅಗಸೆ ಗಿಡಗಳು ಸಿಗುತ್ತೆ, ಸೆಸ್ಬೇನಿಯಾ ಅಂತ ಹೇಳ್ತೀವಿ, ಮತ್ತು ಕೆಲವು ಭಾಗದಲ್ಲಿ ಅದನ್ನು ಅಗಚೆ ಅಥವಾ ತೊಗಚೆ ಗಿಡ ಅಂತಲೂ ಕೂಡ ಕರೀತಾರೆ, ಮತ್ತೊಂದು ಗ್ಲೈರಿಸೀಡಿಯಾ ಅಂತ ಹೇಳ್ತೀವಿ, ಗೊಬ್ಬರದ ಗಿಡ ಅಂತ. ಯಾಕಂದರೆ ಇವೆಲ್ಲ ಹೆಚ್ಚಿನ ಒಂದು ಗಿಡಗಳ ಭಾಗಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಗಿಡಗಳು, ಅದನ್ನು ನಾವು ಬದುಗಳಲ್ಲಿ ಹಾಕ್ಕೊಂಡು ಬೆಳ್ಕೋಬೋದು. ಮತ್ತು ಹೊಂಗೆ ಎಲೆಗಳು ನಮಗೆ ಸಹಜವಾಗಿ ಸಿಗುತ್ತೆ, ಎಕ್ಕ ಸಿಗುತ್ತೆ, ಬೇವಿನ ಎಲೆ ಸಿಗುತ್ತೆ. ಸೊ ನಮ್ಮ ಬದು ಭಾಗಗಳಲ್ಲಿ ಅಕ್ಕಪಕ್ಕ ಸಿಗ್ತಕ್ಕಂಥ ಏನು ಗಿಡ ಭಾಗಗಳ ಎಲೆಗಳು, ಟೊಂಗೆಗಳು, ಮೃದುವಾಗಿರ್ತಕ್ಕಂಥ ಭಾಗಗಳು ಏನಿರುತ್ತೆ, ಅದನ್ನು ಕತ್ತರಿಸಿ ತಂದು ನಮ್ಮ ಜಮೀನಿಗೆ ನಾವು ಸೇರಿಸ್ತಕ್ಕಂಥದ್ದು. ಸೇರಿಸಿ ಒಂದು ಟ್ರ್ಯಾಕ್ಟ್ರಲ್ಲಿ, ನೀವು ರೋಟೋವೇಟ್ರ್ ಮೂಲಕನಾದರೂ ಅದನ್ನು ಮಣ್ಣಿಗೆ ಬೆರೆತು ಹೋಗೋ ರೀತಿಯಲ್ಲಿ ಮಾಡ್ಬೋದು. ಅದು ಕೂಡ ಕೊಳಿಲಿಕ್ಕೆ ನೀವು ಒಂದು 20-ರಿಂದ ಒಂದು ತಿಂಗಳ ಒಂದು ಸಮಯಾವಕಾಶವನ್ನು ಕೊಡಬೇಕಾಗುತ್ತೆ. ಸೊ ಈ ಎರಡು ರೀತಿಯಲ್ಲೂ ನಾವು ಸೇರಿಸ್ಕೋಬೋದು. ಇದಲ್ಲದೆ ನಮ್ಮ ಬೆಳೆಗಳ ಜೊತೆಗೆ ನಾವು ಹಸಿರೆಲೆ ಗೊಬ್ಬರಗಳ ಗಿಡಗಳನ್ನ ಯಾವ ರೀತಿ ಬೆಳ್ಕೋಬೋದಪ್ಪ ಅಂತ ಹೇಳಿದ್ರೆ, ನಮ್ಮ ಕಬ್ಬು ಆಗಿರ್ಬೋದು, ಬಾಳೆ ಆಗಿರ್ಬೋದು, ಈ ಥರ ಯಾವುದೇ ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಅಗಲ ಅಂತರಗಳ ಸಾಲಿನಲ್ಲಿ ನಾವು ಬೆಳೆಗಳನ್ನು ಬೆಳ್ಕೊಂಡಾಗ ಆ ಸಾಲುಗಳಲ್ಲಿ ಉಳಿದಿರ್ತಕ್ಕಂಥ ಸ್ಥಳಾವಕಾಶದಲ್ಲಿ ನಾವು ಅಂತರ ಬೆಳೆಗಳಾಗಿ ಈ ಒಂದು ಹಸಿರೆಲೆ ಗಿಡಗಳು, ಚಂಬೆ ಅಥವಾ ಸೆಣಬು ಅಥವಾ ಅಲಸಂದೆ ಅಥವಾ ಹುರುಳಿ, ಇವುಗಳನ್ನು ನಾವು ಹೊದಿಕೆ ರೂಪದಲ್ಲಿ ಬೆಳೆದು ಒಂದು 45-50 ದಿನಗಳ ನಂತರ ವಾಪಸ್ಸು ಅದನ್ನೇ ಕತ್ತರಿಸಿ ಅದೇ ಜಮೀನಿಗೆ ಸೇರಿಸೋದ್ರ ಮೂಲಕ ಕೂಡ ನಾವು ಹಸಿರೆಲೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬಹುದು. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಅಕ್ಟೋಬರ್ 6ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನ್ನಕುರಳಿ ಹೋಬಳಿ ರಾಗಿ ಮುದ್ದನಹಳ್ಳಿಯ ಎಂಪಿ ಜಯರಾಮೇಗೌಡ ಹಾಗೂ ಎಂಎಚ್ ಶ್ರೀಮತಿ ಅವರ ಹೊಂಗೆ ಲಕ್ಷ್ಮಿ ಫಾರಂನಲ್ಲಿ ನಾನು ಎಂಪಿ ಜಯರಾಮೇಗೌಡ, ನಾನು ಶ್ರೀಮತಿ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇನೆ, ಎಲ್ಲರೂ ಬನ್ನಿ. ಈ ಬಾರಿಯ ಅತಿಥಿ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಪೂಜಾರಿಪಾಳ್ಯದ ಯುವ ಕೃಷಿಕ ಆರ್ಎಸ್ ನವೀನ್. ಕೃಷಿ ಪ್ರವಾಸೋದ್ಯಮ ಹಾಗೂ ಕೃಷಿ ನವೋದ್ಯಮಗಳ ಕುರಿತು ವಿಶೇಷ ಮಾಹಿತಿ, ಸಾವಯವ ಉತ್ಪನ್ನ ಹಾಗೂ ಎರೆಗೊಬ್ಬರದ ಪ್ರದರ್ಶನ ಹಾಗೂ ಮಾರಾಟ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ ಭಾಗವಹಿಸಿ. ಅಕ್ಟೋಬರ್ 6ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನಕುರಳಿ ಹೋಬಳಿ ರಾಗಿಮುದ್ದನಹಳ್ಳಿ ಗ್ರಾಮದ ಎಂಪಿ ಜಯರಾಮೇಗೌಡ ಹಾಗೂ ಎಂಎಚ್ ಶ್ರೀಮತಿ ಅವರ ಹೊಂಗೆ ಲಕ್ಷ್ಮಿ ಫಾರಂನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ನಂಜುಂಡ ಸ್ವಾಮಿಗಳೇ, ಈಗ ತಾವು ಭತ್ತ ಬೆಳೆಯೋಕ್ಕಿಂತ ಮುಂಚೆ ನೀವು ಹಸಿರೆಳೆ ಗೊಬ್ಬರವನ್ನು ಬೆಳೆದು ನಂತರ ಭತ್ತ ಬೆಳಿತೀವಿ ಅಲ್ವಾ? ಈಗ ಒಂದು ಅಲ್ಲೇ ಬೀಜ ಬಿತ್ತನೆ ಮಾಡಿ 45 ದಿವಸ ಅದನ್ನ ಅಲ್ಲೇ ಬಿಟ್ಟು ಆಮೇಲೆ ಉಳುಮೆ ಮಾಡ್ತೀವಿ. ಯಾವ್ದ್ರಲ್ಲಿ ಉಳುಮೆ ಮಾಡ್ತೀರಿ? ಹೇಗೆ ಮಣ್ಣಿಗೆ ಸೇರಿಸ್ತೀರಿ? ಅದನ್ನ ಟ್ರ್ಯಾಕ್ಟರ್ ಮುಖಾಂತರ ಉಳುಮೆ ಮಾಡ್ತೀವಿ ಸರ್. ರೋಟರಿ ಮುಖಾಂತರ ಮಲ್ಚಿಂಗ್ ಮಾಡಿ, ನೀರು ಕಟ್ಟಿ ಮಲ್ಚಿಂಗ್ ಮಾಡಿ ಅದನ್ನು ನಾವು ಸಾವಯವ ಕೃಷಿ ಮಾಡೋದ್ರಿಂದ ನಾವು ಮುಂಚಿತವಾಗಿ ಅಂದರೆ ಈಗ ಒಟ್ಲು ಒಂದು 4-5 ದಿವಸದಿಂದ ಒಟ್ಲು ಮಾಡಿದ್ದೀನಿ ಸರ್. ನಾನು ಒಟ್ಲು ಮಾಡಿದ ಪ್ರಾರಂಭದಲ್ಲೇ ಗದ್ದೆ ವ್ಯವಸಾಯ ಸ್ಟಾರ್ಟ್ ಮಾಡಿಬಿಡ್ತೀವಿ. ಯಾಕೆಂದರೆ ನಮ್ಮಲ್ಲಿ ಭೂಮಿಯನ್ನು ಅದು ಕಳೆಯನ್ನು ನಿರ್ವಹಣೆ ಮೇಂಟೈನ್ ಮಾಡಬೇಕಾಗಿರೋದ್ರಿಂದ ನಾವು 3 ಹಂತದಲ್ಲಿ ಅದನ್ನು 2-3 ಹಂತದಲ್ಲಿ ವ್ಯವಸಾಯ ಮಾಡಬೇಕಾಗುತ್ತೆ ಸರ್. ಅದನ್ನು ಯಾಕಂದರೆ ಅದಕ್ಕೆ ನಾವು ಕಳೆ ಔಷಧಿಗಳನ್ನ ಸಿಂಪಡಣೆ ಮಾಡೋದಾಗಲಿ ಕಳೆ ಯಾವುದೇ ಕೊಡದೇ ಇರೋದ್ರಿಂದ ಪ್ರಾರಂಭದಲ್ಲಿ ನಾವು ಗದ್ದೆ ಒಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಸಾರಿ ಹೊಡೆದ್ಬಿಟ್ಟು ನೀರನ್ನು ಡ್ರೈ ಮಾಡ್ತೀವಿ ಸರ್. ಅಲ್ಲಿರ್ತಕ್ಕಂಥ ಏನು ಬೇರೆ ಕಳೆಗಳು ಬರ್ತವೆ, ಮತ್ತೆ ಅದನ್ನು ಡ್ರೈ ಆದಮೇಲೆ ಮತ್ತೆ ನೀರು ಕೊಟ್ಟು ಮತ್ತೆ ಅದನ್ನು ವ್ಯವಸಾಯ ಮಾಡ್ತೀವಿ. ಲಾಸ್ಟ್ ಮೊಮೆಂಟಲ್ಲಿ ನಾಟಿ ಹಾಕೋದು 4-5 ದಿವಸ ಅಂತ ಇನ್ನೊಂದು ಸರಿ ವ್ಯವಸಾಯ ಮಾಡಿ ಅಲ್ವೇ ಹೊಡೆದ್ಬಿಟ್ರೆ ಅದು ಪೂರ್ತಿ ಎಲ್ಲ ಪೂರ್ತಿ ಮಲ್ಚಾಗೂ ಇರ್ತದೆ, ಮತ್ತು ಹೊಸ ಒಂದು ಕೆನೆ ಬಂದಾಗ ಭೂಮಿ ವ್ಯವಸಾಯಕ್ಕೆ ತುಂಬ ಯೋಗ್ಯವಾಗಿರ್ತದೆ ಸರ್. ಅಲ್ಲಿವರೆಗೆಲ್ಲ ಪೂರ್ತಿ 20-25 ದಿವಸದಲ್ಲೆಲ್ಲ 20 ದಿವಸಕ್ಕೆ ಅದೆಲ್ಲ ಪೂರ್ತಿ ಕೊಳ್ತಿರ್ತದೆ ಸರ್. ಅದು ಅದನ್ನು ಭೂಮಿಗೆ ಅದನ್ನು ಸೇರಿಸ್ಬಿಟ್ಟಿರ್ತೀವಿ ಅವಾಗ. ಈಗ ಅಲ್ಲಿ ಬೆಳೆದು ಸೇರಿಸೋದಷ್ಟೇನಾ ಅಥವಾ ನೀವು ಹೊಂಗೆ, ಬೇವಿನ ಸೊಪ್ಪು, ಯಕ್ಕದ ಸೊಪ್ಪು ಇಂಥವನ್ನೆಲ್ಲ ತಂದು ಕತ್ತರಿಸೋದನ್ನು ಕೊಡ್ತೀರಾ? ಹೌದು ಸರ್. ಈಗ ಕಳೆದ ವರ್ಷ ನಮಗೆ ಮಳೆ ಆಶ್ರಯ ವ್ಯವಸ್ಥೆ ಸಿಗಲಿಲ್ಲ, ಮತ್ತು ಬಿತ್ತದಂಥ ಕಾಳು ಬರಲಿಲ್ಲ ಸರಿಯಾಗಿ. ಆಗೇನು ಮಾಡೋದು, ಅಕ್ಕಪಕ್ಕ ಜಮೀನುಗಳಲ್ಲಿ ನಮ್ಮ ಸ್ನೇಹಿತರ ಜಮೀನಲ್ಲಿ ಇರ್ತಕ್ಕಂಥ ಹೊಂಗೆ ಮರಗಳು ಇತರ ಯಾವುದೇ ಬೆಳೆಗಳು ಸಿಗ್ತವೆ ಪ್ರಕೃತಿನಲ್ಲಿ, ಅವುಗಳನ್ನೆಲ್ಲ ಕಟಾವು ಮಾಡ್ಕೊಂಬಂದು ಕಳೆದ ವರ್ಷ ಪೂರ್ತಿ ಜಮೀನಿಗೆಲ್ಲ ಅದನ್ನೇ ಕೊಟ್ಟಿದ್ದು ಸರ್. ಅದನ್ನು ತುಂಬ ಅದ್ಭುತವಾಗಿ ಬಂತು. ನಾನು ಜಸ್ಟ್ ಈಗ ಮೇಡಮ್ ಅವ್ರ ಜೊತೆ ಅದನ್ನೇ ತೋರಿಸಿದೆ, ಆ ರೀತಿ ಬೆಳೆಗಳದ್ದು ಚೆನ್ನಾಗಿತ್ತು. ಏನು ಅದ್ಭುತ ಅಂದರೆ ಏನಾಯಿತು? ಏನು ಅಂದರೆ ಬೆಳೆ ನಿಮಗೆ ಯಾವುದೇ ಈಗ ನಾವು ಇದನ್ನ ಲಘು ಪೋಷಕಾಂಶಗಳಾಗಿರ್ಬೋದು, ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಅದು ಕೊಟ್ಟಾಗ ಇದನ್ನು ಕಡಿಮೆ ಆಗಿದೆ ಇದನ್ನು ಕೊಡಿ, ಇದನ್ನು ಕಡಿಮೆ ಆಗಿದೆ ಇದನ್ನು ಕೊಡಿ ಅಂತೆಲ್ಲ ಹೇಳ್ತಾರೆ. ಬಟ್ ಈ ಸೊಪ್ಪುಗಳನ್ನ ಕೊಟ್ಟಾಗ ಎಲ್ಲ ಪೋಷಕಾಂಶಗಳು, ಎಲ್ಲ ರೀತಿಯ ಪೊಟ್ಯಾಸಿಯಂ ಅಂಶ ಆಗಿರ್ಬೋದು, ಎಲ್ಲ ಅಂಶಗಳು ಸುದ ಆ ಸೊಪ್ಪು ಗೊಬ್ಬರಗಳಲ್ಲೇ ಇರ್ತದೆ. ಅವು ಎಲ್ಲವೂ ಸುದ ಎಲ್ಲೂ ಗಿಡಕ್ಕೆ ಯಾವುದೇ ರೀತಿ ಕೆಂಪು ಚುಕ್ಕಿಯನ್ನೋ ಇನ್ನೊಂದು ಮತ್ತೊಂದು ಯಾವುದೇ ರೋಗಗಳು ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಪ್ರಕೃತಿಯಿಂದನೇ ವರದಾನವಾಗಿ ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಅನ್ನೋ ರೀತಿಯೇ ಅನಿಸ್ತಾ ಇದೆ. ಓಕೆ, ಈಗ ಹಸಿರೆಲೆ ಗೊಬ್ಬರ ಅಂದರೆ ಏನೇನೆಲ್ಲ ಕೊಡ್ಬೋದು ನಿಮ್ಮ ಅನುಭವದಲ್ಲಿ ಹೇಳಿ ಸರ್. ಪ್ರಕೃತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸೊಪ್ಪುಗಳು ಒಂದೊಂದು ರೂಪದಲ್ಲಿ ಒಂದೊಂದು ವರದಾನ ಸರ್. ಅವು ಒಂಚೂರು ಪಟ್ಟಿ ಮಾಡಿ ಏನೇನೆಲ್ಲ ಹಾಕಿ ಸರ್. ಹೊಂಗೆ ಕೊಡ್ಬೋದು, ಎಕ್ಕ ಕೊಡ್ಬೋದು, ಜತ್ರೋಪ ಅಂದರೆ ನಮ್ಮ ಇದರ ಇದು ಬರ್ತದೆ ಅದು ಸೊಪ್ಪು ಕೊಡ್ಬೋದು. ನಮ್ಮಲ್ಲಿ ಇರ್ತಕ್ಕಂಥದ್ದು ಇದು ಬರ್ತದೆ ಸರ್, ಅಂದರೆ ಅದು ಹೆಸರುಗಳ ಇಮ್ಮಿಡಿಯೇಟಾಗಿ ಬರ್ತಾ ಇಲ್ಲ. ನಮ್ಗೆ ಇರ್ಸಕ್ಕೆ ಯಾವುದೇ ಉಗ್ನಿಯ ಸೊಪ್ಪು ಸಿಗುತ್ತದೆ, ಈ ಎಲ್ಲ ಸೊಪ್ಪುಗಳನ್ನ ನಮ್ಮ ಕಣ್ಣಿಗೆ ಯಾವ್ದು ಸಿಗುತ್ತೋ ಎಲ್ಲನೂ ಕೊಚ್ಕೊಂಬಂದು ಅಲ್ಲಿ ಮಲ್ಚಿಂಗ್ ಮಾಡ್ತೀವಿ ಸರ್. ಅದನ್ನು ಈ ಕೆರೆಯಲ್ಲಿ ಪಿಶಾಚಿ ತಾವ್ರೆ ಅಂತ ಬರುತ್ತಲ್ಲ, ಅಂದರೆ ಕೆರೆಯಲ್ಲಿ ಕಳೆ ಗೊತ್ತು ಸರ್, ವಾಟರ್ ಹೈಸಿ ಅಂತ. ಬಟ್ ನಮ್ಗೆ ಇನ್ನೊಂದು ಏನಾಗುತ್ತೆ ಅಂದರೆ ಯಾವುದು ಹಲವು ಕಳೆಗಳು ನೀರಲ್ಲಿ ಹಾಕಿದ್ರು ಕೆಂದ್ಕಳ ಅಂಥದ್ದು ಯಾವುದನ್ನು ನಾವು ಹಾಕೋಕ್ಕಾಗಲ್ಲ ಸರ್. ಅದನ್ನೇ ಅದು ನೀರಲ್ಲಿ ಇಟ್ಟರೆ ಮತ್ತೆ ವಾಪಸ್ ಅದು ನಮಗೆ ರಿವರ್ಸ್ ಆಗುತ್ತೆ ಸರ್. ಅದು ಅವುಗಳು ಯಾವುದನ್ನು ನಾವು ಕೊಡೋಕ್ಕಾಗಲ್ಲ. ಅಲ್ಲಿ ಯಾವುದು ಮಲ್ಚಾಗುತ್ತೆ, ಯಾವುದು ಕೊಳೀತದೆ ಅಂತ ಸೊಪ್ಪುಗಳನ್ನ ನಾವು ತಂದಾಕ್ಬೇಕು. ಆದಷ್ಟು ಮರಗಳಿಂದ ಬಂದಿರ್ತವೆ ಹೊಂಗೆ, ಅದನ್ನು ಕಟಾವು ಮಾಡ್ಕೊಂಬಂದು ಬೀಜ ಸಮೇತ ಹಾಕಿದ್ರೆ ಅದ್ರ ಒಳ್ಳೆ ಗೊಬ್ಬರದ ಅಂಶ ಇದೆ, ಬೇವಿನಲ್ಲಿ ಒಳ್ಳೆ ರೋಗ ನಿರೋಧಕ ಶಕ್ತಿ ಇದೆ, ಈ ಉಗಿನದಲ್ಲಿ ಅದರೊಂದು ಹಾಲಂಶ ಇದೆ, ಇವೆಲ್ಲವೆ ಭೂಮಿಗೆ ಅನುಕೂಲವಾಗಂಥ ಪೌಷ್ಟಿಕಾಂಶಗಳಿರ್ತಕ್ಕಂಥ ಸೊಪ್ಪುಗಳಿವೆ ಸರ್. ಅವುಗಳನ್ನ ತಂದು ನಾವು ಭೂಮಿಗೆ ಮಲ್ಚ್ ಮಾಡ್ತೀವಿ. ಮತ್ತು ನಮ್ಗೆ ಏರಲ್ವಾ ಸಿಕ್ಬೇಕು, ನಮ್ಮ ಒಂದು ಕಡೆ ಹೊರಟಾಗ ಒಂದೊಂದೇ ಸತ್ತನ ಕಳೆಯೋಕ್ಕಾಗೋದಕ್ಕಿಂತ ಒಂದು ಕಡೆ ಹೋದರೆ ಒಂದು ಲೇಬರ್ ತಗೊಂಡು ಹೋದ್ರೆ ನಾವು ಅದನ್ನೆಲ್ಲ ಕಟಾವು ಮಾಡಿ ತುಂಬ್ಕೊಂಬರೋಕ್ಕೆ ಕನಿಷ್ಠ ಒಂದು 10 ಪಿಂಡಿ 5 ಪಿಂಡಿ ಈ ಥರ ಸಿಗ್ಬೇಕು. ಈಗ ಅರಳೆ ಸೊಪ್ಪು, ಎಣ್ಣೆ ಅಟ್ಟೆಣ್ಣೆ ಬರ್ತದೆ ನೋಡಿ, ಕೈ ಎಣ್ಣೆ ಸೊಪ್ಪು ಬರ್ತದಲ್ಲ, ಎರಡು ಸೊಪ್ಪು, ಇವುಗಳೆಲ್ಲ ಎರಡ್ವಾ ಸಿಕ್ಕಂಥ ಸೊಪ್ಪುಗಳನ್ನ ತಂದಾಕಿದಾಗ ಎಲ್ಲ ಜಾತಿಯ ಸೊಪ್ಪುಗಳು ಅಲ್ಲಿ ಮಿಶ್ರಣ ಆಗ್ತವೆ ಸರ್. ಅವು ನಮ್ಗೆ ಎಲ್ಲ ರೀತಿಯ ಅಂಶಗಳು ಅಲ್ಲಿ ಬೆರೀತವೆ. ಈಗ ಹಸಿರೆಲೆ ಗೊಬ್ಬರನ ಮಣ್ಣಿಗೆ ಹಾಕೋದೇನೋ ಸರಿ ಸರಿ ಸರ್, ಮಣ್ಣಲ್ಲಿ ಏನು ಪರಿವರ್ತನೆ ಆಗುತ್ತೆ ಅಂತ ಅನ್ಸುತ್ತೆ ನಮಗೆ ಸರ್? ಮಣ್ಣಿನ ಗುಣಮಟ್ಟವನ್ನು ನಾವು ನೋಡಕ್ಕೆ ಹೋದ್ರೆ ಅದು ಅದ್ಭುತವಾಗಿರ್ತದೆ ಸರ್. ಅದು ನಾವು ಈಗ ನನ್ನ ಒಂದು ಪ್ರಯೋಗದ ಪ್ರಕಾರ ಹೇಳಿ, ನನ್ನ ತಂದೆ ಇದ್ದ ಕಾಲದಿಂದನೂ ಒಂದು ಭೂಮಿ ಇತ್ತು ಸರ್. ಅದು ಆ ಭೂಮಿನಲ್ಲಿ ನಾವು ಅದು ತುಂಬ ಜಿಗಿಟು ಮಣ್ಣು, ಅತ್ಯಂತಕ್ಕೆ ಏರಿ ಎಷ್ಟೇ ಶ್ರಮ ಪಟ್ಟು ಎಷ್ಟೇ ರಾಸಾಯನಿಕ ಹಾಕೋರು ಆ ಭೂಮಿನಲ್ಲಿ ಬೆಳೆ ಬರ್ತಿರ್ಲಿಲ್ಲ. ಈ 3 ವರ್ಷದಿಂದ ಹಸಿರೆಲೆ ಗೊಬ್ಬರ ಹಾಕಿ ಮತ್ತು ಅದಕ್ಕೆ ಹೊಂಗೆ ಸೊಪ್ಪು ಇದೆಲ್ಲ ಹಾಕಿದ್ಮೇಲೆ ಆ ಜಾಗದಲ್ಲಿ ಅದ್ಭುತವಾಗಿ ಬೆಳೆ ಬಂದಿದೆ. ಏನು ಬೆಳೆ ಹಾಕಿದ್ರೆ? ಭತ್ತದ ಬೆಳೆ ಸರ್, ರಾಜಮುಡಿ ಭತ್ತ ಹಾಕಿದೆ. ಸುಮ್ಮನೆ ನನ್ನ ಹಿಟ್ಟಿನ ಮೇಲೆ ಬೆಳೆದಿತ್ತು ಅದು. ಆ ಜಾಗದಲ್ಲಿ ಇದುವರೆಗೆ ನಾನು ಭತ್ತನೇ ಬೆಳೆಯೋಕ್ಕಾಗಿದ್ದಂಥ ಪ್ರದೇಶ. ಪ್ರತಿ ವರ್ಷ ಅದಕ್ಕೆ ಸಾಕಷ್ಟು ಗೊಬ್ಬರ ಕೊಟ್ಟು ಎಲ್ಲ ಪ್ರಯತ್ನವೂ ಮಾಡಿದ್ರು ಅದಲ್ಲಿ ಆಗಿರಲಿಲ್ಲ ಸರ್. ಅದು ಆ ಮಣ್ಣಿನೇ ಬದಲಾಯಿಸಬೇಕೇನೋ ಅನ್ನೋ ಸ್ಟೇಜಲ್ಲಿದ್ದೆ. ಬಟ್ ಮೂರ್ನಾಲ್ಕು ವರ್ಷದಿಂದ ಅದಕ್ಕೆ ಮಲ್ಚಿಂಗ್ ಮಾಡಿ ಜಾಸ್ತಿ ಸೊಪ್ಪಳೆಲ್ಲ ತಂದಾಕಿದ ಮೇಲೆ ಅದಕ್ಕೆ ಯಾವುದೇ ರೀತಿಯಲ್ಲೇ ಉತ್ತಮ ಈ ಭೂಮಿಯಲ್ಲಿ ಈ ಥರ ಬೆಳೆಯಬೋದಾ ಅಂತ ಆಶ್ಚರ್ಯಕರವಾದ ರೀತಿಯಲ್ಲಿ ಆ ಬೆಳೆ ಬಂದಿದೆ ಸರ್. ಆಗ ಅನ್ನಿಸ್ತು ನನಗೆ ಭೂಮಿಯ ಗುಣಮಟ್ಟನೂ ಉಳ್ಕೊಳ್ಳುತ್ತೆ, ನಮ್ಗೆ ಇಷ್ಟು ಶ್ರಮನೂ ಹಾಕಾಗಿಲ್ಲ, ಸುಲಭವಾಗಿ ನಾವು ಹಸಿರೆಲೆ ಗೊಬ್ಬರದಿಂದನೇ ಬೆಳೆ ಮಾಡ್ಬೋದು ಅನ್ನೋದು ಅನುಭವ ಆಗಿದೆ ಸರ್ ನಮಗೆ. ನಂಜುಂಡ ಸ್ವಾಮಿಗಳ ಈ ಹಸಿರೆಲೆ ಗೊಬ್ಬರ ಹಾಕೋದು ಏನು ಇವತ್ತಿಂದಲ್ಲ, ಪೂರ್ವಿಕರದು ಸರ್. ಅಲ್ವೇ, ನಿಮ್ಮ ತಂದೆಗೆ ಅದು ಗೊತ್ತಿರಲಿಲ್ಲ? ತಾತ ನಮ್ಮ ಗೊತ್ತಿತ್ತು ಸರ್ ಅದು. ಮತ್ತೆ ಅವ್ರು ಯಾಕೆ ಮಾಡಲಿಲ್ಲ? ಮಾಡ್ತಾ ಇದ್ರು ಸರ್ ಅವರು. ನಾವು ಬಂದು ಅದನ್ನು ದಾರಿ ತಪ್ಪಿದ್ವು ಅಷ್ಟೇ. ನಮ್ಮ ತಂದೆಯವರು ಹೊರಗಡೆ ಊರುಗಳಿಂದ ಗಾಡಿ ಕಟ್ಕೊಂಡು ಸೊಪ್ಪನ್ನು ಹುಡ್ಕೊಂಬಂದು ವ್ಯವಸಾಯ ಮಾಡ್ತಾ ಇದ್ರು ಸರ್. ನನಗೆ ಹೇಳ್ತಾ ಇದ್ರು ಅವರು, ಅಕ್ಕಪಕ್ಕದ ಗ್ರಾಮಗಳಲ್ಲಿ ಎಲ್ಲಿ ಡ್ರೈ ಲ್ಯಾಂಡ್ ಇದೆ, ಡ್ರೈ ಲ್ಯಾಂಡಲ್ಲಿ ಎಲ್ಲಿ ಸೊಪ್ಪು ಬೆಳೆಸೋದಿಲ್ಲ, ವೇಸ್ಟ್ ಆಗಿ ಬಿಟ್ಬಿಡ್ತಾರೆ, ಅಲ್ಲಿಗೆ ಎತ್ತು ಗಾಡಿ ಕಟ್ಕೊಂಡೋಗಿ ಆಳುಗಳು ಕರ್ಕೊಂಡೋಗಿ ತೆರೆದು ತುಂಬಿಕೊಂಬಂದು ವ್ಯವಸಾಯ ಮಾಡ್ತಾ ಇದ್ರು ಸರ್ ಅವರು. ಅದು ನಮ್ಗೆ ಹೇಳ್ತಾ ಇದ್ರು ಅವರು. ಅಂದ್ರೆ ನಿಮ್ಮ ತಂದೆ ಮಾಡುವಾಗ ಮಾಡ್ತಿದ್ರು ಜಮೀನಲ್ಲಿ? ಕಡ್ಡಾಯವಾಗಿ ಸರ್. ನೀವು ಬಂದು ಅದು ಮಾಡಲಿಲ್ಲ? ಮಾಡಲಿಲ್ಲ ಸರ್. ಅದು ಜಮೀನೇನು ಬೆಳೆದಂಗಾಯ್ತು, ಅದು ಆಮೇಲೆ ಮತ್ತೆ ನೀವು ಹಸಿರೆಲೆ ಗೊಬ್ಬರ ಹಾಕೊಂಡು ಮತ್ತೆ ಹಿಂದಿನ ಪದ್ಧತಿಗೆ ಬರ ಸೂಕ್ತ ಆದ ನಾವು ಹಿಂದೆ ನಮ್ಮ ಪೂರ್ವಿಕರು ಹೆಂಗ್ ಮಾಡ್ತಾ ಇದ್ರು ಹಂಗೆ ಮಾಡೋ ಸೂಕ್ತ ಅನ್ನೋ ಒಂದು ಅನುಭವ ನನಗೆ ಸಿಕ್ಕಿದ ಮೇಲೆ ಅದಕ್ಕೆ ಮುಂದುವರೆದಿದೆ ಸರ್ ಇವಾಗ. ಓಕೆ, ಈಗ ಹೇಳಿ ಶ್ರುತಿ ಮೇಡಮ್ ಅವರೇ, ಈಗ ಆ ತರಹದ ಒಂದು ಪರಿವರ್ತನೆ ಮಾಡುವಂತಹ ಶಕ್ತಿ ಖಂಡಿತವಾಗಿದೆಯಾ? ಯಾಕಂತ ಹೇಳಿದ್ರೆ ನಾವು ಏನು ಮಣ್ಣಿನಲ್ಲಿ ಸಾವಯವ ಅಂಶವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ. ಯಾವಾಗ ನಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲ ಅಥವಾ ಸಾವಯವ ಅಂಶವನ್ನು ನಾವು ಹೆಚ್ಚು ಮಾಡ್ತೀವಿ, ಆವಾಗ ನಮ್ಮಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಭೌತಿಕ ಗುಣಧರ್ಮಗಳು, ರಾಸಾಯನಿಕ ಗುಣಧರ್ಮಗಳು ತುಂಬ ಅಭಿವೃದ್ಧಿ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಈ ಮಣ್ಣಲ್ಲಿರ್ತಕ್ಕಂಥ ಸಾವಯವ ಅಂಶ ಅಂತಕ್ಕಂಥದ್ದು ಏನಿದೆ, ನಾವು ಯಾವುದೇ ರೀತಿಯ ತ್ಯಾಜ್ಯಗಳನ್ನು ಮಣ್ಣಿಗೆ ಸೇರಿಸಿದಾಗ ಅದು ವಿಘಟನೆಗೊಂಡು ಒಂದು ಹ್ಯೂಮಸ್ ರೂಪದಲ್ಲಿ ಪರಿವರ್ತನೆ ಆಗುತ್ತೆ. ಈ ಸಾವಯವ ಅಂಶ ಏನಿದೆ, ಮಣ್ಣಿನಲ್ಲಿ ಕಣರಚನೆಯನ್ನು ಉತ್ತಮ ಮಾಡುತ್ತೆ, ಜೊತೆಗೆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಬಿಡುಗಡೆ ಆಗಲಿಕ್ಕೆ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಯನ್ನು ಹೆಚ್ಚು ಮಾಡುತ್ತೆ. ಈ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಮಣ್ಣಿನಲ್ಲಿ ಕೆಲವೊಂದು ಆಮ್ಲಗಳು ಬಿಡುಗಡೆ ಆಗ್ತಾ ಹೋಗುತ್ತೆ. ಆ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಕೆಲವೊಂದು ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಏನು ಕರಗದೇ ಇರತಕ್ಕಂಥ ರೂಪದಲ್ಲಿರುತ್ತೋ ಅವುಗಳು ಕರಗಿ ಬೆಳೆಗಳಿಗೆ ಲಭ್ಯ ಆಗೋ ರೂಪಕ್ಕೆ ಪರಿವರ್ತನೆ ಆಗುತ್ತೆ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಯಿಂದ. ಮತ್ತು ಈ ಚಂಬೆ ಅಂತ ಏನು ಹೇಳಿದ್ವಲ್ಲ ನಾವು, ಆ ಒಂದು ಚಂಬೆ ಅಥವಾ ಡಯಾಂಚ ಅಂತ ಕರಿತೀವಿ. ಸೊ ಈ ರೀತಿಯಾದಂತಹ ಹಸಿರೆಲೆ ಗೊಬ್ಬರಗಳು ಯಾವಾಗ ನಾವು ನಿರಂತರವಾಗಿ ಮಣ್ಣಿಗೆ ಸೇರಿಸ್ತೀವೋ, ಮಣ್ಣಿನಲ್ಲಿ ಎಲ್ಲಿ ಲವಣಾಂಶಗಳು ಹೆಚ್ಚಿರುತ್ತೆ, ಸೋಡಿಯಂನಂತಹ ಲವಣಾಂಶಗಳು ಹೆಚ್ಚಿರುತ್ತೆ, ಆ ಸಂದರ್ಭದಲ್ಲಿ ಮಣ್ಣಿನ ಕಣರಚನೆ ಸರಿ ಇಲ್ಲದೇ ಇರೋದ್ರಿಂದ ಅಲ್ಲಿ ಲವಣಾಂಶಗಳು ಹೆಚ್ಚಾಗಿ ಪೋಷಕಾಂಶಗಳು ಹೀರುವಿಕೆ ಬೆಳೆಗಳಿಗೆ ತೊಂದರೆ ಆಗ್ತಾ ಇರುತ್ತೆ. ಸೊ ಅಂಥ ಮಣ್ಣುಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಈ ಚಂಬೆಯಂತಹ ಹಸಿರೆಲೆ ಗೊಬ್ಬರಗಳನ್ನ ನಾವು ನಿರಂತರವಾಗಿ ಬೆಳೆದಾಗ ಆ ಮಣ್ಣಿನ ಒಂದು ಲವಣಾಂಶದ ಲೀಚಿಂಗ್ ಅಂತ ಹೇಳ್ತೀವಿ ನಾವು, ಅವುಗಳು ಮಣ್ಣಿನಿಂದ ಬಿಡುಗಡೆ ಆಗಿ ನೀರಿನಲ್ಲಿ ಕೊಚ್ಚೋ ರೀತಿಯಲ್ಲಿ ಆಗುತ್ತೆ, ಆವಾಗ ಮಣ್ಣಿನ ಒಂದು ಭೌತಿಕ ಗುಣಧರ್ಮ ಅಭಿವೃದ್ಧಿಯಾಗುತ್ತೆ. ಸೊ ಈ ಸಾಮಾನ್ಯವಾಗಿ ಎಲ್ಲಿ ಲವಣಾಂಶಗಳು, ಸೋಡಿಯಂನಂತಹ ಲವಣಾಂಶಗಳು ಹೆಚ್ಚಿರ್ತಕ್ಕಂಥ ಮಣ್ಣು ಏನಿರುತ್ತೆ ನಾವು ಸಮಸ್ಯಾತ್ಮಕ ಮಣ್ಣುಗಳು ಅಂತ ಕರಿತೀವಿ. ಸೊ ಅಂಥ ಮಣ್ಣುಗಳಲ್ಲಿ ಈ ಹಸಿರೆಲೆ ಗೊಬ್ಬರಗಳು ತುಂಬ ಹೆಚ್ಚಿನ ಒಂದು ಅನುಕೂಲವನ್ನು ಮಾಡುತ್ತೆ. ಜೊತೆಗೆ ನಮ್ಮ ಮಣ್ಣಿನ ಆಳವಾದ ಪದರಗಳಲ್ಲಿ ಏನು ಪೋಷಕಾಂಶಗಳು ಉಳಿದಿರುತ್ತೆ, ಬೆಳೆ ಮೇಲ್ಭಾಗ ಒಂದು ಬೇರಿನ ವಲಯ ಏನಿರುತ್ತೆ ಅಲ್ಲಿ ಮಾತ್ರ ಪೋಷಕಾಂಶಗಳ ಬೆಳವಣಿಗೆ ಆಗಿರೋದು ಉಪಯೋಗಿಸ್ಕೊಂಡಿರುತ್ತೆ. ಸೊ ಮಣ್ಣಿನ ಆಳವಾದ ಪದರದಲ್ಲಿ ಉಳಿದಿರತಕ್ಕಂಥ ಪೋಷಕಾಂಶಗಳು ಏನಿರುತ್ತೋ ಅವುಗಳನ್ನು ಮಣ್ಣಿನ ಮೇಲ್ಪದರಕ್ಕೆ ತರಲಿಕ್ಕೆ ಈ ಒಂದು ಹಸಿರೆಲೆ ಗೊಬ್ಬರಗಳ ಬೇರುಗಳು ಸಹಾಯ ಮಾಡುತ್ತೆ. ಸೊ ಇದು ಒಂದು ಬಹಳ ಮುಖ್ಯವಾದಂಥ ಅನುಕೂಲ ಆಗುತ್ತೆ. ಮತ್ತೊಂದು, ನಾವು ಹಸಿರೆಲೆ ಗೊಬ್ಬರಗಳು ಏನು ಬೆಳಿತೀವಲ್ಲ ಅದನ್ನು ಸಾಮಾನ್ಯವಾಗಿ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ದ್ವಿದಳ ಧಾನ್ಯಗಳು. ಈ ದ್ವಿದಳ ಧಾನ್ಯ ಜಾತಿಗೆ ಸೇರಿದಂತಹ ಹಸಿರೆಲೆ ಗೊಬ್ಬರಗಳು ಏನಿದೆ ವಾತಾವರಣದಲ್ಲಿರ್ತಕ್ಕಂಥ ಒಂದು ಸಾರಜನಕವನ್ನು ಸ್ಥಿರೀಕರಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಯಾವ ರೀತಿ ಅಂದರೆ ಬೇರುಗಳಲ್ಲಿರ್ತಕ್ಕಂಥ ಗಂಟುಗಳಲ್ಲಿ ರೈಸೋಬಿಯಂ ಅಂತಕ್ಕಂಥ ಒಂದು ಜೀವಾಣು ಇರುತ್ತೆ, ಅದು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸಿ ಬೆಳೆಗಳಿಗೆ ಲಭ್ಯ ಮಾಡೋದರಲ್ಲಿ ಬಹಳಷ್ಟು ಅನುಕೂಲ ಮಾಡುತ್ತೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಹಸಿರೆಲೆ ಗೊಬ್ಬರಗಳನ್ನು ಬೆಳೆಯೋದ್ರ ಮೂಲಕ ನಮಗೆ ಬೆಳೆಗಳಿಗೆ ಅಗತ್ಯ ಇರತಕ್ಕಂಥ ಪೋಷಕಾಂಶಗಳನ್ನು ಪೂರೈಸಲಿಕ್ಕೆ ಹೆಚ್ಚಿನ ಒಂದು ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಸುಮಾರು ನಾವು 1 ಎಕರೆ ಪ್ರದೇಶದಲ್ಲಿ ನಾವು ಹಸಿರೆಲೆ ಗೊಬ್ಬರಗಳು ಬೆಳೆಯೋದ್ರಿಂದ ಒಂದು ವರ್ಷದಲ್ಲಿ 60-100 kg ಸಾರಜನಕವನ್ನು ಸೇರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಬೋದು. ನಾವು ಏನು ಇತರೆ ರಸಗೊಬ್ಬರಗಳ ಮೂಲಕ, ಯೂರಿಯಾ ಅಥವಾ ಯಾವುದೇ ಸಾರಜನಕ ಇರತಕ್ಕಂಥ ಗೊಬ್ಬರಗಳ ಮೂಲಕ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಅದನ್ನು ನಾವು ಒಂದು ಕಡಿಮೆ ಅವಧಿನಲ್ಲಿ ಹಸಿರೆಲೆ ಗೊಬ್ಬರಗಳನ್ನು ಬೆಳ್ಕೊಳ್ಳೋದ್ರ ಮೂಲಕ ನಮ್ಮ ಮಣ್ಣಿಗೆ ಪೂರೈಸೋದನ್ನು ಮಾಡ್ಬೋದು. ಸೊ ಇದು ಬಹಳಷ್ಟು ಅನುಕೂಲ ಆಗುತ್ತೆ. ನಂಜುಂಡ ಸ್ವಾಮಿಗಳ, ತಾವು ಸಾವಯವ ಕೃಷಿಕರು ಹೇಳಿ ಅಲ್ವೇ? ಹೌದು ಸರ್. ಈಗ ಬೀಜಾಮೃತ ಜೀವಾಮೃತ ಅಂತೆಲ್ಲ ಹೇಳ್ತಿದ್ದೀರಿ, ಹೌದು ಸರ್, ಅಂದ್ರೆ ಮನೆಯಲ್ಲಿ ಹಸುಗಳಿರ್ಬೋದು ಸರ್? ನನ್ನ ಹತ್ರ ಹಸುಗಳಿಲ್ಲ, ನಾನು ನಮ್ಮ ಸ್ನೇಹಿತರ ಹತ್ರ ದೇಶೀಯ ಹಸುಗಳಿವೆ, ಅದರಿಂದ ತಂದು ನಾನು ಅದನ್ನ ಬಳಸ್ಕೊತಾ ಇದ್ದೀನಿ. ಇವಾಗ ನಾನು ಹಸುಗಳ ತರಕ್ಕೆ ಅಡಿ ಇಟ್ಕೊಂಡಿದ್ದೀನಿ ಸರ್. ಆಯ್ತು, ಈಗ ನೀವು ಹಟ್ಟಿ ಗೊಬ್ಬರನ ಮಣ್ಣಿಗೆ ಹಾಕಲ್ವಾ? ಅಂದ್ರೆ ನಾವೇನ್ ಕಾಂಪೋಸ್ಟ್ ಅಂತೀವಲ್ಲ, ಕೊಟ್ಟಿಗೆ ಗೊಬ್ಬರ ಅಂತೀರ? ಹಾಕ್ಬೋದು ಸರ್, ಬಟ್ ನನ್ನ ಹತ್ರ ಹಸುಗಳು ಇಲ್ಲೇ ಇರೋದ್ರಿಂದ ಅದನ್ನೇನು ಬಳಸಿಲ್ಲ ಸರ್. ನೀವು ನಿಮ್ಮ ಜಮೀನಿಗೆ ಹಟ್ಟಿ ಗೊಬ್ಬರ ಬಳಸಲ್ವಾ? ಖರೀದಿ ಮಾಡಾದ್ರೂ ಹಾಕಲ್ಲ? ಇಲ್ಲ ಸರ್, ಹಾಕಿಲ್ಲ ಸರ್. ಖರೀದಿ ಮಾಡಿ ಹಾಕೋ ದುಡ್ಡಿಗೆ ನಾನು ಯೋಚನೆ ಮಾಡ್ತಾ ಇರೋದು. ಈಗ ನಾನು ಒಂದು ಟ್ರ್ಯಾಕ್ಟರ್ ಗೊಬ್ಬರ ಖರೀದಿ ಮಾಡಬೇಕಾದ್ರೆ ಇಲ್ಲ 300 ರೂಪಾಯಿ ಮೇಲಾಗುತ್ತೆ ಸರ್ ತಗೊಂಬಂದಾಗ. ಅದರವರೆಗೆ ನಾನು ಮಲ್ಚಿಂಗು ಮತ್ತು ಹಸಿರೆಲ್ಲ ಗೊಬ್ಬರಗಳನ್ನೇ ಬಳಸಿದ್ರೆ ಅಷ್ಟು ಖರ್ಚಲ್ಲಿ ಇನ್ನೂ ಯೋಗ್ಯವಾದಂಥ ಗೊಬ್ಬರ ಅಲ್ಲಿ ಸಿಗುತ್ತೆ ಸರ್. ಕಾರಣ ಇಷ್ಟೇ ನಾನು ಹೇಳೋದು. ಈಗ ನಾವು ಹಟ್ಟಿ ಗೊಬ್ಬರ ಅಂತ ಏನು ಹೇಳ್ತೀರಿ, ಹಟ್ಟಿ ಗೊಬ್ಬರವನ್ನು ನಾವು ಭೂಮಿಗೆ ತಗೊಂಡೋದ ತಕ್ಷಣ ಭೂಮಿಗೆ ಸೇರಿಸಿ ಇಮಿಡಿಯೇಟಾಗಿ ಮಲ್ಚ್ ಮಾಡ್ಬೇಕು ಸರ್. ಅದನ್ನು ಭೂಮಿ ತೇವಾಂಶ ಕೊಟ್ಟು ತೇವಾಂಶದಿಂದ ಅದನ್ನು ಗೊಬ್ಬರ ಆಡಬೇಕು. ನಮ್ಮಲ್ಲೆಲ್ಲ ರೈತರುಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಗೊಬ್ಬರ ತಗೊಂಡೋಗಿ ಸಮ್ಮರಲ್ಲಿ ಫ್ರೀ ಇರ್ತದೆ, ತಗೊಂಡೋಗಿ ಜಮೀನಿಗೆ ಕೆಡಿಬಿಡ್ತಾರೆ. ಆ ಸಮ್ಮರ್ವರೆಗೂ ಒಣಗ್ತಾ ಇರ್ತದೆ, ಮಳೆ ಬಂದಾಗ ಹೋಗಿ ಚೆಲ್ಲಕ್ಕೆ ಹೋಗ್ತಾರೆ. ಅದಲ್ಲೆಲ್ಲ ಪೂರ್ತಿ ಡ್ರೈ, ಅದು ಜೀವಾಣುಗಳು ಇರೋದಿಲ್ಲ, ಏನು ಇರೋದಿಲ್ಲ, ಹೊರಟೋಗುತ್ತೆ. ಅದು ನಾನು ಪ್ರಯೋಗ ಮಾಡಿ ನೋಡಿದ್ದೀನಿ. ಆ ರೀತಿ ಆಗೋದು ಬೇಡ, ಜೀವಾಣುಗಳನ್ನೇ ತಯಾರು ಮಾಡಿ ನೀರಿನಂಶ ಇದ್ದಂಥ ಸಂದರ್ಭದಲ್ಲಿ ಭೂಮಿ ಕೊಟ್ಟಾಗ ಅಲ್ಲೇನು ಬರ್ತದೆ, ನಾವು ಹಟ್ಟಿ ಗೊಬ್ಬರ ಇತರೆ ಗೊಬ್ಬರಗಳಿಂದ ಅದರ ಅಂಶ 10 ಪಟ್ಟು ಈ ಒಂದು ಇದರಲ್ಲಿ ಸಿಗುತ್ತೆ ಸರ್. ಈಗ ಅಲ್ಲ, ಈಗ ಹಟ್ಟಿ ಗೊಬ್ಬರ ಹಾಕಿದಾಗ ಏನು ಪರಿಣಾಮ ಆಗುತ್ತೋ, ಹಸಿರೆಳೆ ಗೊಬ್ಬರ ಹಾಕಿದಾಗ ಏನು ಪರಿಣಾಮ ಆಗುತ್ತೋ, ಎರಡರಲ್ಲಿ ಯಾವುದು ಉತ್ತಮ ಅಂತ ತಮಗನ್ಸುತ್ತೆ ಸರ್? ಹಟ್ಟಿ ಗೊಬ್ಬರವನ್ನು ಕೊಟ್ಟದನ್ನು ಅದನ್ನು ಸಮರ್ಪಕವಾಗಿ ಭೂಮಿಗೆ ಸೇರಿಸಿದಾಗ ಅದು ಯೋಗ್ಯವಾದಂಥ ಆಗುತ್ತೆ ಸರ್, ಅದನ್ನು ಒಪ್ಪೋತೀನಿ ನಾನು. ಬಟ್ ಅದನ್ನು ಯಾವುದೋ ಸಂದರ್ಭದಲ್ಲಿ ತಗೊಂಡು ಭೂಮಿಗೆ ಹಾಕೋದು, ಅದನ್ನ ಯಾವುದೋ ಸಂದರ್ಭದಲ್ಲಿ ಮಲ್ಚ್ ಮಾಡಿದಾಗ ಅದು ಪ್ರಯೋಜನ ಇರಲ್ಲ ಸರ್. ಬಟ್ ಸಾವಯವ ಗೊಬ್ಬರಗಳನ್ನ ನಾವು ಆ ಬೆಳೆ ಮೇಲೆ ಈಗ ನಾವು ಬಳಸ್ತೀವಿ. ಈಗ ನಾನು ಭತ್ತ ಬೆಳೆದಿರ್ತೀನಿ, ಅಲ್ಲೇ ತಯಾರು ಮಾಡಿ ಅಲ್ಲೇ ಸ್ಪ್ರೇ ಕೊಡ್ತೀನಿ, ಅದು ಗಿಡನ ಬೆಳವಣಿಗೆಗೆ ಮತ್ತು ಗಿಡನ ಅಭಿವೃದ್ಧಿಗೆ ಭೂಮಿಯ ಅಭಿವೃದ್ಧಿಗೆ ಎಲ್ಲ ಅನುಕೂಲ ಆಗುತ್ತೆ ಸರ್. ಈಗ ಜೀವಾಮೃತ ತಯಾರು ಮಾಡ್ತೀನಿ, ಗೋಕೃಪಾಮೃತ ತಯಾರು ಮಾಡಿ ಸ್ಪ್ರೇ ಮುಖಾಂತರ ಕೊಡ್ತೀನಿ ಸರ್. ಅದನ್ನು ಗಿಡವಿನ ಡೆವಲಪ್ಮೆಂಟ್ಗೆ ಅನುಕೂಲ ಆಗುತ್ತೆ ಸರ್. ಅಟ್ ಪ್ರೆಸೆಂಟ್ ಅದು ಯಾವ್ದು ಬೇಕೋ ಅದನ್ನು ಬಳಸ್ಕೊತ ಇರ್ತದೆ, ಕೆಳಗಡೆ ಬಿದ್ದದೆಲ್ಲ ಭೂಮಿಗೆ ರಾಸ, ಅದು ಭೂಮಿ ಫಲವತ್ತತೆ ಆಗುತ್ತೆ. ಅಂದ್ರೆ ಹಸಿರೆಳೆ ಗೊಬ್ಬರ ಮತ್ತೆ ಹಟ್ಟಿ ಗೊಬ್ಬರ ಎರಡು ಒಂದೇ ಪರಿಣಾಮ ಇರುತ್ತಾ? ಇರುತ್ತೆ ಸರ್, ಇರುತ್ತೆ. ಇಲ್ಲ ಇಲ್ಲ, ಒಂದೇ ಇರುತ್ತೆ ಸರ್. ನಾವು ಹಸಿರೆಲೆ ಗೊಬ್ಬರ ತಯಾರು ಮಾಡೋದನ್ನು ಹಟ್ಟಿ ಗೊಬ್ಬರನ ಬಳಸ್ಕೊಂಡೆ. ಅಂದರೆ ಹಟ್ಟಿ ಗೊಬ್ಬರವನ್ನು ನಾವು ಟ್ರ್ಯಾಕ್ಟರ್ ಗಟ್ಟಲೆ ಬಳಸ್ತೀವಿ ಹೆಚ್ಚುವರೆಗೆ, ಅದರ ಫಲಿತಾಂಶ ತುಂಬ ಕಡಿಮೆ ಇರ್ತದೆ. ಈಗ ನಾವು ಒಂದು ಹಸಿರೆಲೆ ಗೊಬ್ಬರ ಮತ್ತು ಇದನ್ನು ತಯಾರು ಮಾಡಬೇಕಾದ್ರೆ ಪ್ರಕೃತಿಯಲ್ಲಿರ್ತಕ್ಕಂಥ ಸೊಪ್ಪುಗಳು ಮತ್ತು ಹಸುವಿನ ಗಂಜಲ, ಹಸುವಿನ ಸಾಗಣೆ ಕಲ್ಪ ಪ್ರಮಾಣದಲ್ಲಿ ಹಾಕೊಂಡು ಅದನ್ನು ಜಾಸ್ತಿ ಮಾಡ್ತೀವಿ ಸರ್. ಈಗ ಗಿಡಕ್ಕೆ ಬೇಕಾದಂತಹ ಪೋಷಕಾಂಶದ ಅಗತ್ಯ ಜಾಸ್ತಿ. ಹೌದು ಸರ್. ಸಾವಯವ ಕೃಷಿಯಿಂದ ಅದನ್ನು ಪೂರೈಕೆ ಮಾಡೋಕ್ಕಾಗಲ್ಲ, ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ರಾಸಾಯನಿಕನ ಬಳಸಬೇಕು ಅನ್ನೋ ಒಂದು ವಾದನೂ ಇದೆ. ಸತ್ಯ ಕೇಳಿ ನಂಜುಂಡಸ್ವಾಮಿ, ಈಗ ತಾವು ಭತ್ತದ ಬೆಳೆಗಾರರು ಅಲ್ವೇ, ಈಗ ರಾಸಾಯನಿಕ ಹಾಕಿ ಏನು ಭತ್ತದ ಇಳುವರಿ ತಗತಾ ಇದಾರೋ ಅಷ್ಟೇ ಇಳುವರಿ ನಿಮಗೆ ಬರ್ತಾ ಇದೆಯಾ? ಅಥವಾ ತಮಗನ್ಸುತ್ತೆ ಸಾವಯವ ಕೃಷಿ ಈ ಹಸಿರೆಳೆ ಗೊಬ್ಬರದಿಂದ ಆ ಪೋಷಕಾಂಶಗಳನ್ನು ಆ ಬೆಳೆಯ ಅಗತ್ಯಕ್ಕೆ ತಕ್ಕಂತೆ ಪೂರೈಕೆ ಮಾಡಬಹುದು ಅಂತ? ಸಾವಯವ ಕೃಷಿಯಿಂದ ಅಗತ್ಯಕ್ಕೆ ತಕ್ಕಂಥ ಪೋಷಕಾಂಶಗಳನ್ನು ಅಭಿವೃದ್ಧಿ ಕೊಡ್ಬೋದು ಸರ್, ಸಮಸ್ಯೆ ಇಲ್ಲ. ಅದು ಅದೆಷ್ಟು ಬೇಕಾಗುತ್ತೋ ಅದಕ್ಕಿಂತ ಹೆಚ್ಚಿಗೆ ಸಿಗುತ್ತೆ ಅದಕ್ಕೆ. ಯಾಕೆ ಅಂದರೆ ರಾಸಾಯನಿಕವನ್ನು ಬಳಸಿದಂಥ ಭೂಮಿಗಳಿಗೂ ಸಾವಯವದಲ್ಲಿ ಕೊಟ್ಟಿರ್ತಕ್ಕಂಥ ಭೂಮಿಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ನಮ್ಮ ಪಕ್ಕದಲ್ಲಿ 2-3 ಗದ್ದೆ ಯಾರೋ ಗದ್ದೆಯವರು ಮಾಡಿರ್ತಾರೆ, ಅಲ್ಲಿ ನೋಡಿದ್ರೆ ಒಂದು ಕಡೆ ಅವ್ರು ರಾಸಾಯನಿಕ ಕೊಟ್ಟರೆ ಇನ್ನೊಂದು ಕಡೆ ಕೆಂಪು ಬಂದಿರ್ತಾರೆ ಭೂಮಿ. ಅವ್ರ ಭೂಮಿಯ ಗುಣಮಟ್ಟ, ಬೆಳೆಯ ಗುಣಮಟ್ಟವನ್ನು ನೋಡಿದ್ರೆ ಅವ್ರ ಭೂಮಿಗಳಲ್ಲಿ ಒಂದೊಂದು ಪ್ರಾಬ್ಲಮ್ ಕಾಣ್ತಾ ಇರ್ತದೆ. ಬಟ್ ನಾನು ಮಾಡಿರ್ತಕ್ಕಂಥ ವ್ಯವಸಾಯದಲ್ಲಿ ನನ್ನ ಭೂಮಿಯ ಎಲ್ಲ ಭಾಗಗಳನ್ನು ನೋಡಿದ್ರೆ ಒಂದೇ ಗುಣಮಟ್ಟ ಇರುತ್ತೆ ಸರ್ ಅದು. ಮತ್ತು ನಮ್ಮ ಎಲೆಗಳನ್ನು ನೋಡಿದ್ರೆ ಕಾಂಡ ಮಟ್ಟದಿಂದ ಹಿಡಿದು ಕೊನೆ ಮಟ್ಟದವರೆಗೂ ಬೆಳೆಯ ಕೊನೆ ದಿನಗಳವರೆಗೂ ಅದ್ರ ಗುಣಮಟ್ಟವನ್ನು ಹಂಗೆ ಕಾಪಾಡ್ಕೊಂಡಿದ್ದಾಗ ನಾನು ಹೇಳ್ಬೇಕಾಗತ್ತೆ ಹಸಿರೆಲೆ ಗೊಬ್ಬರದಿಂದ ಆಗಿರ್ತಕ್ಕಂಥ ಪರಿಣಾಮ ಇದು, ಅದು ರಾಸಾಯನಿಕದಿಂದ ಆಗಿರ್ತಕ್ಕಂಥ ಇದೆಲ್ಲ. ಎರಡನೇದಾಗಿ ರಾಸಾಯನಿಕವನ್ನು ಬಳಸ್ತಾ ಹೋದಾಗ ರೋಗದ ಫಲಿತಾಂಶ ಜಾಸ್ತಿ ಆಗುತ್ತೆ, ರೋಗ ಬೀಳ್ತಕ್ಕಂಥ ಅಂಶಗಳು ಜಾಸ್ತಿ ಆಗುತ್ತೆ. ಕಾರಣ ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ನಿರ್ವಹಣೆ ಇರೋದಿಲ್ಲ. ಬಟ್ ಇದನ್ನು ಮಾಡಿದಾಗ ಇದು ಪೂರ್ತಿ ತಾನೇ ಕಂಟ್ರೋಲ್ ಮಾಡ್ಕೊಳುತ್ತೆ, ಇದು ಯಾವುದೇ ರೀತಿ ಬೆಳೆಗೆ ಅವಕಾಶ ಕೊಡೋದಿಲ್ಲ. ಅಲ್ಲ, ಹಸಿರೆಳೆ ಗೊಬ್ಬರ ಹಾಕೋದು ಮಣ್ಣಿಗೆ, ಮಣ್ಣಿಗೆ ಸರ್, ಬೆಳೆಗೆ ಬರೋ ರೋಗನ ಅದನ್ನೆಂಗೆ ಹಾಳತೋಟಿ ಮಾಡಿ ಸರ್? ಭೂಮಿ ಗುಣಮಟ್ಟ ಜಾಸ್ತಿ ಆಗುತ್ತಲ್ಲ ಸರ್, ಭೂಮಿ ಗುಣಮಟ್ಟ ಜಾಸ್ತಿ ಆದಲ್ಲೇ ಬೆಳೆ ಗುಣಮಟ್ಟ ಜಾಸ್ತಿ ಆಗುತ್ತೆ, ಬೆಳೆ ಅದನ್ನು ನಿರ್ವಹಣೆ ಮಾಡುತ್ತೆ, ರೋಗನ ಟಚ್ ಮಾಡೋಕ್ಕೆ ಬೆಳೆಗೆ ಅವಕಾಶನೇ ಕೊಡೋದಿಲ್ಲ. ಯಾಕಂದ್ರೆ ಅದರಲ್ಲಿ ಅದ್ರದ್ದು ಅಂಶಗಳು ಏನು ಎಲೆ ಅಂಶ ಅದು ನಾವು ಕೊಳಿಸಿರ್ತೀವಲ್ಲ ಅದೆಲ್ಲ ಬೆಳೆ ಮೇಲೆ ತಾನೇ ಪರಿಣಾಮ ಬೀರುತ್ತೆ ಸರ್. ಆಗ ಅದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಆ ರೋಗ ನಿರೋಧಕ ಜಾಸ್ತಿ ಆದಾಗ ಯಾವುದೇ ರೋಗ ಬೆಳೆಗೆ ಟಚ್ ಆಗೋಕ್ಕೆ ಅವಕಾಶ ಇರಲ್ಲ. ಇಳುವರಿ ಬಗ್ಗೆ ಹೇಳಿ. ಇಳುವರಿ ಕಡಿಮೆನೇ ಆಗ್ಬೋದು ಸರ್. ನಾವು ಇಳುವರಿ ಬಗ್ಗೆ ಯೋಚನೆ ಮಾಡ್ತೀವಿ, ಅವರು 30 ಕ್ವಿಂಟಲ್ ಬೆಳೀತಾ ಇದ್ದಾರೆ, ನಾನು 15 ಕ್ವಿಂಟಲ್ ಬೆಳೀತಾ ಇದ್ದೀವಿ. ಮತ್ತೆ ಕಮ್ಮಿ ಆಗ್ಬಿಡ್ತಲ್ಲ ಅರ್ಧಕ್ಕರ್ಧ. ಆದ್ರೆ ಅದನ್ನ ಬೆಲೆ ಇದೆಯಲ್ಲ ಸರ್, ಅದು ಏನ್ ಬೆಲೆ? ಇವತ್ತು ಮಾರ್ಕೆಟಿಂಗ್ ಬೆಲೆ ಇದೆಯಲ್ಲ. ಇವತ್ತು ನಾವು ಹೋದ ಸರಿ 15 ಕ್ವಿಂಟಲ್ ರಾಜಮಡಿ ಬೆಳೆದಿದ್ದೀನಿ, ಗನ್ಸಾರೆ ಬೆಳೆದಿನಿ, ಕಾಲ್ಬಾತಿ ಬೆಳೆದಿದ್ದೀನಿ, ದೇಶೀಯ ತಳಿಗಳು 8 ತಳಿ ಬೆಳೆದಿಟ್ಟಿದ್ದೀನಿ, ಬಿತ್ತನೆಗಳಿಗೆಲ್ಲ ಕೊಟ್ಟಿದ್ದೀನಿ. ಅದ್ರ ಬೆಲೆ ಬಂದು ಇವತ್ತು 1 ಕೆಜಿಗೆ 100 ರೂಪಾಯಿಗೆ ಬಿತ್ತನೆ ಕೊಟ್ಟಿದ್ದೀನಿ ಸರ್ ನಾನು. ಈಗ ಇರ್ತಕ್ಕಂಥ ಬಿತ್ತನೆಗಳು 25 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಕೊಟ್ಟಿರ್ತಾರೆ. ನಾನು 100 ರೂಪಾಯಿ ಬಿತ್ತನೆ ಕೊಟ್ಟಿದ್ದೀನಿ, ಕಾಲ್ಬಾತಿನ 100 ರೂಪಾಯಿ ಕೊಟ್ಟಿದ್ದೀನಿ, ರಾಜಮುಡಿ ಅಕ್ಕಿನ 120 ರೂಪಾಯಿ ಕೊಡ್ತಾ ಇದ್ದೀನಿ ಬೆಳೆದು. ಅದಕ್ಕಿಂತ ಎರಡು ಲಾಭ ಇದೆ, ವ್ಯವಸಾಯದ ಖರ್ಚು ಕಡಿಮೆ ಬರ್ತದೆ. ಬಟ್ ನಾನು ಭೂಮಿ ಗುಣಮಟ್ಟ ಕಾಪಾಡ್ಕೊಂಡಿದ್ದೀನಿ, ಬೇಡಿಕೆ ಜಾಸ್ತಿ ಇರ್ತದೆ. ಇವತ್ತು ನಾನು ಎಲ್ಲೂ ಸಂತೆಯಲ್ಲಿ ಅಥವಾ ದಲ್ಲಾಳಿಗಳ ಮುಂದೆ ತಗೊಂಡು ಕೊಡಬೇಕಾದ ಅವಶ್ಯಕತೆ ಇರೋ, ನನ್ನ ಮುಂದಕ್ಕೆ ಯಾರೋ ಬರ್ತಾ ಇದ್ದಾರೆ, ನನ್ನ ಹತ್ರ ಅಕ್ಕಿ ಇದೆ ಅಂದಾಗ ಎಲ್ಲ ಕೇಳ್ತಾ ಇದ್ದಾರೆ, ನಿಮ್ಮ ಹತ್ರ ರಾಜಮುಡಿ ಆರ್ಗ್ಯಾನಿಕಲ್ಲಿ ಬೆಳೆದಿದ್ದಾರೆ ಅಂತಲ್ಲ, ನಮ್ಗೆ 10 ಕೆಜಿ ಕೊಡಿ, 50 ಕೆಜಿ ಹೋಗ್ಬೇಕು. ಜೊತೆಗೆ ನಾನು ಬೆಳೆದಿರ್ತಕ್ಕಂಥದ್ದು ಒಬ್ಬರು ಆಹಾರವಾಗಿ ಬೆಳೆದಿದ್ರು ಅದನ್ನು ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ಆಹಾರಗಳನ್ನ ಬೆಳೆದಿರೋದ್ರಿಂದ ಅದ್ರ ಗುಣಮಟ್ಟ ಜಾಸ್ತಿ ಆಗುತ್ತೆ ಸರ್. ಅಂದ್ರೆ ಭತ್ತದ ಸರಿ ಈಗ ಬೇರೆ ಬೆಳೆನೂ ಬೆಳಿತಿರಲ್ಲ ಕಬ್ಬು ಬೆಳೀತಾ ಇದ್ದೀವಿ ಸರ್. ಈ ಸರಿಯಿಂದ ನಾವು ಆರ್ಗ್ಯಾನಿಕಲ್ ಅದನ್ನು ಬೆಳಿಬೇಕು ಮತ್ತೆ ಅದನ್ನು ಜ್ಯೂಸ್ ಮಾರಾಟ ಮಾಡಬೇಕು ಅನ್ನೋದು ಒಂದು ಐಡಿಯಾ ನಮ್ಮ ತಲೆಯಲ್ಲಿದೆ ಸರ್. ಇಲ್ಲಿವರೆಗೂ ಕಬ್ಬನ್ನ ನೀವು ರಾಸಾಯನಿಕದಲ್ಲಿದ್ದು ಸರ್, ಈಗ ಕಬ್ಬನ್ನ ಕಡಿಮೆ ಮಾಡ್ಕೊಂಡು ನಾವು ಆರ್ಗ್ಯಾನಿಕ್ ತಗೊಂಡ್ಬರ್ಬೇಕು ಅನ್ನೋ ಒಂದು ಪ್ರಯತ್ನಲ್ಲಿದ್ದೀವಿ ಸರ್. ಒಂದು ಸ್ವಲ್ಪ ಹೋಗಿ ತಗೊಂಡೋಗ್ಬೇಕು ಅಂತ, ಯಾಕಂದ್ರೆ ಒಂದೊಂದು ಪ್ರಯತ್ನ ಒಂದೊಂದು ಹಂತವಾಗಿ ಒಂದೊಂದು ಹಂತವಾಗಿ ನೋಡ್ಬೇಕು, ಪ್ರಾರಂಭದಲ್ಲಿ ಮಾಡೋಕ್ಕೆ ಕೃಷಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳಿ. ಶ್ರುತಿಯವರೇ, ಈಗ ಏನು ನಾವು ಹಸಿರಳೆ ಗೊಬ್ಬರವನ್ನು ಮಣ್ಣಿಗೆ ಬಳಕೆ ಮಾಡೋದ್ರಿಂದ ಬೆಳೆಗೆ ಬರುವಂತಹ ಕೀಟರೋಗಗಳು ಯಾವ ರೀತಿ ಹತೋಟಿ ಆಗ್ಬೋದು ಅಂತ ತಮಗನ್ಸುತ್ತೆ? ಬೆಳೆಗೆ ಬರ್ತಕ್ಕಂಥ ಕೀಟರೋಗ ಹತೋಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಬೆಳೆತಕ್ಕಂಥ ಮಣ್ಣು ಸತ್ವಯುತವಾಗಿದ್ದಾಗ ಒಂದು ಬೆಳೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಮೈಗೂಡಿಸ್ಕೊಂಡು ಬೆಳಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಜೊತೆಗೆ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಚೆನ್ನಾಗಾಗೋದ್ರಿಂದ ಅದಕ್ಕೆ ಪೋಷಕಾಂಶಗಳ ಲಭ್ಯತೆ ಸರಿಯಾದ ಪ್ರಮಾಣದಲ್ಲಿ ಆಗುತ್ತೆ. ಸೊ ಅದರಿಂದ ಸದೃಢವಾಗಿ ಬೆಳೆಯನ್ನು ಬೆಳ್ಕೋಬೋದು. ಸಾವಯವ ಕೃಷಿಯಲ್ಲಿ ತೊಡಕೊಂಡಿರ್ತಕ್ಕಂಥ ರೈತರು ಒಟ್ಟಾರೆ ಅವರ ಬೆಳೆಗಳಿಗೆ ಏನು ನಾವು ರಾಸಾಯನಿಕಗಳ ಮೂಲಕ ಶಿಫಾರಸು ಮಾಡಿದಂಥ ಪೋಷಕಾಂಶಗಳನ್ನ ಪೂರೈಸ್ಬೋದು ಅಂತ ಏನು ಹೇಳ್ತೀವಲ್ಲ, ಆ ಪೋಷಕಾಂಶಗಳಲ್ಲಿ ನಾವು NPK ಪೂರೈಸ್ತಕ್ಕಂಥ ಗೊಬ್ಬರಗಳನ್ನ ಹೇಳ್ತೀವಿ ಅಥವಾ ಲಘು ಪೋಷಕಾಂಶಗಳನ್ನು ಪೂರೈಸ್ತಕ್ಕಂಥ ಗೊಬ್ಬರಗಳನ್ನ ಹೇಳ್ತೀವಿ. ಸೊ ಇವುಗಳಲ್ಲಿ ನಾವು ನೋಡಿದಾಗ ಒಟ್ಟಾರೆ ಮಣ್ಣಿನಲ್ಲಿ ಸಾವಯವ ಅಂಶವನ್ನು ಜಾಸ್ತಿ ಮಾಡ್ತಕ್ಕಂಥ ಯಾವುದೇ ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು ಅಥವಾ ಯಾವುದೇ ತ್ಯಾಜ್ಯ ವಸ್ತುಗಳಾಗಿರ್ಬೋದು ಅದನ್ನು ಮಣ್ಣಿಗೆ ಸೇರಿಸಿದಾಗ ಹಲವಾರು ರೂಪಗಳಲ್ಲಿ ಅಂದರೆ ಹಲವಾರು ಪ್ರಮಾಣದಲ್ಲಿ, ಇಂತಿಷ್ಟೇ ಅಂತ ನಿರ್ದಿಷ್ಟವಾಗಿ ಹೇಳ್ತಾ ಇಲ್ಲ, ಹಲವಾರು ಪ್ರಮಾಣದಲ್ಲಿ ಬೇರೆ ರೀತಿಯಾದಂತಹ ಪೋಷಕಾಂಶಗಳು, ಲಘು ಪೋಷಕಾಂಶಗಳಾಗಿರ್ಬೋದು, ಮುಖ್ಯ ಪೋಷಕಾಂಶಗಳಾಗಿರ್ಬೋದು, ಸೂಕ್ಷ್ಮ ಪೋಷಕಾಂಶಗಳಾಗಿರ್ಬೋದು, ಇವೆಲ್ಲವನ್ನ ಪೂರೈಸಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಅಂದರೆ ಬೆಳೆ ರೋಗ ನಿರೋಧಕ ಶಕ್ತಿಯನ್ನು ಇಟ್ಕೊಂಡು ಬೆಳೆಯೋದ್ರಿಂದ ಕೀಟ ರೋಗಗಳೇ ಬರಲ್ಲ ಅಂತ ನೀವು ಹೇಳೋದು, ಹತೋಟಿ ಮಾಡೋ ಪ್ರಯತ್ನನೇ ಮಾಡೋ ಅಗತ್ಯ ಇಲ್ಲ ಅಂತ? ಮಾಡಬೇಕು, ಆದರೆ ಪ್ರಮಾಣ ಕಡಿಮೆ ಆಗುತ್ತೆ. ಆಯಿತು ಸರ್, ಈಗ ಏನೋ ಬಂತಪ್ಪ ಹುಳ ಕೀಟ, ಅದನ್ನ ಹೆಂಗೆ ಹತೋಟಿ ಮಾಡ್ತೀರಿ ಸರ್? ನಾವು ಅದರಿಂದ ನಾವೇ ಕೃತಕವಾದಂಥ ಔಷಧಿಗಳನ್ನ ತಯಾರು ಮಾಡ್ಕೋತೀವಿ ಸರ್. ಏನು ಔಷಧಿ ಮಾಡ್ತೀರಿ? ಈಗ ನಾವು ಪ್ರಾರಂಭದಲ್ಲಿ ಭತ್ತದ ನಾಟಿ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ದೇಶೀಯ ಹಸುವಿನ ಗಂಜಲವನ್ನು ಬೆಳೆಯಲ್ಲಿ 2-3 ಸಾರಿ ಸ್ಪ್ರೇ ಕೊಡ್ತೀವಿ ಸರ್. ಅದು ಅದು ಒಂದು ಭೂಮಿಗೆ ಗೊಬ್ಬರನಾಗೂ ಪರಿವರ್ತನೆ ಆಗುತ್ತೆ, ಗೆಳೆಗೆ ಔಷಧಿಯಾಗೂ ಪರಿವರ್ತನೆ ಆಗುತ್ತದೆ. ಜೊತೆಗೆ ಹೆಚ್ಚಿನ ಕೀಟಬಾಧೆಗಳು ಬಂದಾಗ ಈ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇವುಗಳನ್ನ ಪೇಸ್ಟ್ ಮಾಡಿ ಅದನ್ನ ಶುದ್ಧೀಕರಿಸ್ಕೊಂಡು ಅವುಗಳನ್ನ 1 ಲೀಟ್ರಲ್ಲಿ ಒಂದು ಕ್ಯಾನ್ಗೆ 2 ಲೀಟ್ರ್ನಷ್ಟು ಹಾಕೊಂಡು ಅದರ ರೋಗಕ್ಕೆ ಅನುಗುಣವಾಗಿ ಅದನ್ನು ಸ್ಪ್ರೇ ಕೊಡ್ತೀವಿ ಸರ್ ಒಂದು ಕಡೆ. ಇನ್ನೊಂದು ಕಡೆ ಯಾವ ನಮ್ಮಲ್ಲಿ ಇರ್ತಕ್ಕಂಥ ಕೈ ಏನಿದೆ, ಈ ಬೇವು, ಎಕ್ಕ, ಈ ಸೊಪ್ಪುಗಳು ಏನಿದೆ, ಆ ಒಂದು ಇಸಪ್ರಾಜಿ, ಈ ಒಂದು 5 ಸೊಪ್ಪುಗಳನ್ನು ಪೂರ್ತಿ ಅದನ್ನು ಗಂಜಲ ಮತ್ತು ಅವುಗಳ ಜೊತೆ ಕೊಳಿಸಿ ಅವುಗಳನ್ನ ಮತ್ತೆ ಶುದ್ಧೀಕರಿಸ್ಕೊಂಡು ಅವುಗಳನ್ನ ಸ್ಪ್ರೇ ಮಾಡ್ತೀವಿ ಸರ್ ಅದನ್ನ ಅವುಗಳ ಜೊತೆಗೆ. ಅದು ಪೂರ್ತಿ ಏನಿದೆ ಆ ಎಲ್ಲ ರೋಗಗಳಿಗೂ ಅದು ಔಷಧಿಯಾಗಿರುತ್ತೆ ಸರ್ ಅದು. ಓಕೆ, ಅಂದರೆ ಈಗ ನೀವು ದ್ವಿದಳ ಧಾನ್ಯದ ಬೆಳೆ ಎಲ್ಲ ಬೆಳಿತೀರಲ್ಲ? ಹೌದು ಸರ್. ಉದ್ದು ಎಲ್ಲ ಹೇಳಿದ್ರಿ, ಅದ್ರ ಜೊತೆಗೆ ಸಾಲ್ ಬಿಡ್ತೀನಿ ಅಂತಂದ್ರೆ ಹಸಿರೆಲೆ ಗೊಬ್ಬರ, ಇನ್ನು ಯಾವ್ಯಾವ ರೀತಿ ಹಸಿರೆಲೆ ಗೊಬ್ಬರನ ಬಳಕೆ ಮಾಡಬಹುದು ಅಂತೀರಿ ಸರ್? ಈಗ ಹಸಿರೆಲೆ ಗೊಬ್ಬರ ಯಾವ ಥರ ಬಳಸಿಗೆ ಅಲಸಂದೆ ಇದೆ, ಉದ್ದಿದೆ, ಈಗ ಈ ಬೆಳೆಗಳನ್ನು ನಾವು ಬೆಳೆ ಬೇಕು ಅಂತ ತಗೊಂಡ್ರೆ ತಗೋಬಹುದು, ಇಲ್ಲಾಂದ್ರೆ ಪೂರ್ತಿ ಮಲ್ಚಿಂಗ್ ಮಾಡಬಹುದು. ಅಲ್ಲ ಮಲ್ಚಿಂಗ್ ಸರಿ, ಇನ್ನು ಯಾವ್ಯಾವ ರೀತಿ ಬಳಸ್ತೀವಿ ಸರ್? ನಾವೀಗ ಅದನ್ನ ಈಗ ಕೆಲವರು ಹೊದಿಕೆ ಆಗಿ ಬೆಳೀತಾರೆ ತೋಟದಲ್ಲಿ, ಹೊದಿಕೆ ಆಗಿ ಬೆಳೆಸ್ಬಿಟ್ಟು ಹಾಗೆ ಬಿಟ್ಬಿಟ್ಟಿರ್ತಾರೆ, ಹುರುಳಿನ ತರ ಬಳಕೆ ಮಾಡಬಹುದು ಸರ್ ಅದನ್ನ. ಈಗ ಕಬ್ಬು ಒಳಗಡೆ ಎಷ್ಟೋ ಜನ ನಾನೇ ಮಾಡಿದೀನಿ ಸರ್ ಅದನ್ನ, ನಾನೇ 6-7 ಸಾಲ ಕಬ್ಬು ಹಾಕ್ಬಿಟ್ಟು ಮಧ್ಯದಲ್ಲಿ ಚಂಬಿ ಹಾಕ್ಬಿಟ್ಟು ಅದನ್ನ ಬೆಳೆಸಿ ಮತ್ತೆ ಅದನ್ನ ತೆಗೆದು ಕಬ್ಬಗೆ ಮಲ್ಚ್ ಮಾಡಿ ಬೆಳೆದಿದ್ವಿ ಸರ್, ಅದನ್ನು ಮಾಡಬಹುದು. ಆಯ್ತು, ಮಾಡಿದೀನಿ ಸರ್ ಅದನ್ನ. ಅಲ್ಲ, ಕಳೆ ಹತೋಟಿಗೆ ಅಂತ ಹಸಿರೆಲೆ ಬಳಸ್ತಾರೆ, ಆಮೇಲೆ ಬೇರೆ ಬೇರೆ ಉದ್ದೇಶಕ್ಕೂ ಹಸಿರೆಲೆ ಗೊಬ್ಬರನ ಬೆಳೆಯುತ್ತಾರೆ ಅಲ್ವಾ? ನೀವು ಯಾವ್ಯಾವ್ದಕ್ಕೆ ಬೆಳೆದಿದ್ರಿ ಅಂತ ಕೇಳಿ ಸರ್. ನಾನು ಜಾಸ್ತಿ ಬೆಳೆದ್ರೆ ಕಬ್ಬು, ಭತ್ತ, ಬಾಳೆ. ಆಯ್ತು, ಬಾಳೆನಲ್ಲಿ ಏನು ಯಾವ ರೀತಿ ಬಳಸ್ತಾರೆ ಸರ್? ನಮ್ಮ ಈಗ ಬಾಳೆ 6-6 ಅಂತರ ಬೆಳೆಯಕ್ಕೆ ಸಾಲ ಹಾಕ್ಬಿಟ್ಟು ಒಳಗಡೆ ಇಟ್ಬಿಡ್ತೀವಲ್ಲ ಸರ್ ಅದನ್ನ, ಅದು ಸುಮಾರು ಒಂದು 4-5 ಬಂದ ಸಂದರ್ಭದಲ್ಲಿ ಹೂ ಬಿಡೋ ಅಂತ ಹಂತಕ್ಕೆ ಬಂದಾಗ ಅದನ್ನ ಟಿಲ್ಲರ್ ಮುಖಾಂತರ ಆಗಲಿ ಅಥವಾ ಮ್ಯಾನ್ಯುವಲ್ ಮಾನವ ಶ್ರಮದಿಂದಾಗಲಿ ಅದನ್ನ ತೆಗೆದು ಬಾಳೆಕಟ್ಟೆಗೆ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಮಣ್ಣ, 1-2 ಗೊಬ್ಬರಗಳು ಕೊಡ್ತಕ್ಕಂಥದ್ದು ಮತ್ತೆ ಭೂಮಿ ಗುಣಮಟ್ಟ ಕಳ್ಕೊಳ್ತು, ಭೂಮಿಯಲ್ಲಿ ರೋಗ ಏನು ಇದರಿಂದ ರೂಟಿಂದ ಅಂದರೆ ಬೇರಿನಿಂದ ಬರ್ತಕ್ಕಂಥ ರೋಗಗಳನ್ನ ಹತೋಟಿ ಮಾಡುತ್ತೆ ಸರ್. ಅದು ಭೂಮಿ ಫಲವತ್ತತೆಯನ್ನು ಕಾಪಾಡಿದಾಗ ಅದ್ರಲ್ಲಿ ಬರ್ತಕ್ಕಂಥ ರೂಟ್ ಅಂಶದಿಂದ ಬರ್ತಕ್ಕಂಥ ರೋಗಗಳನ್ನ ಹತೋಟಿ ಮಾಡುತ್ತೆ ಅದು. ಆ ರೀತಿನೂ ಒಂದೇ ಸರಿನ ಮಾಡೋದು ಬಾಳೆ, ಯಾಕೆಂದ್ರೆ ಒಂದು ವರ್ಷದವರೆಗೂ ಒಂದು ಸರಿ ಸರ್ ಅದಾದ್ಮೇಲೆ ಆಗುತ್ತೆ ಅಂದ್ರೆ ಪ್ರಾರಂಭದಲ್ಲಿ ಇಲ್ಲ ಸರ್, ಬಾಳೆ ಒಳಗಡೆ 2-3 ಸರಿ ಮಾಡೋಕ್ಕಾಗಲ್ಲ. ಕಾರಣ ಯಾಕಂದ್ರೆ ಅದು ಬೇರಿನ ಅಂಶ ಅಲ್ಲಿ ಬರೋದ್ರಿಂದ ಅದಕ್ಕೆ ಮತ್ತೆ ನಾವು ಒಂದು 4-5 ಇದುಗಳ ಒಳಗಡೆ ವ್ಯವಸಾಯ ನಿಲ್ಲಿಸ್ಬೇಕು ಸರ್. ಅದ್ರ ಮೇಲೆ ಆಯಿತು ಅಂದರೆ ಅದು ಬೇರಿಂದನೇ ರೋಗ ಸ್ಟಾರ್ಟ್ ಆಗ್ಬಿಡುತ್ತೆ ವ್ಯವಸಾಯ ಮಾಡೋಕೆ ಹೋದ್ರೆ. ಅದು ರೂಟ್ ಯಾವಾಗ ಪ್ರಾರಂಭ ಆಗುತ್ತೆ ಹೆಚ್ಚಿನ ಜೊತೆ ಬಿಡೋದಕ್ಕೆ, ಆ ಹಂತದ ಮೇಲೆ ಅದಕ್ಕೆ ಕೆಲಸ ಮಾಡೋಕ್ಕಾಗಲ್ಲ ಸರ್. ಅದನ್ನ ಬೆಡ್ ಎತ್ತದ ಮೇಲೆ ಮತ್ತೆ ಅದು ವ್ಯವಸಾಯ ಮಾಡಬಾರ್ದು. ಅಷ್ಟಿಗೆ ನೆರಳುಗಟ್ಟುಬಿಟ್ಟಾಗ ಅದು ಸಮಸ್ಯೆನೇ ಬರಲ್ಲ ಸರ್, ಕಳೆ ಬರೋ ಅಂತ ಸಮಸ್ಯೆ ಬರಲ್ಲ. ಅಲ್ಪ ಸ್ವಲ್ಪ ಬಂದರೆ ಅದನ್ನು ನಾವು ಮ್ಯಾನ್ಯುವಲ್ ಮಾಡ್ಕೋಬೇಕಾಗಿತ್ತು. ಹೊದಿಕೆಯಾಗಿ ಏನಾದರೂ ಬಳಸ್ತೀರಾ ನೀವು? ಕಬ್ಬು ಮಾತ್ರ ಅದನ್ನು ಹೊದಿಕೆಯಾಗಿ ಇರ್ತಕ್ಕಂಥದ್ದನ್ನು ಬಳಸಿದ್ದೀವಿ ಸರ್. ನಾವು ಅಂದರೆ ನಾವು ಕಬ್ಬು ಕಟಾವು ಮಾಡ್ತೀವಲ್ಲ, ಅಲ್ಲಿ ಬರ್ತಕ್ಕಂಥ ಯಾವುದೇ ಥರ ನಾನು ಸುಮಾರು ಒಂದು 20 ವರ್ಷದಿಂದನೂ ಅದನ್ನು ಬೆಂಕಿ ಸುಡೋದು ಮಾಡೋದು ಏನು ಮಾಡಲ್ಲ ಸರ್ ಅದನ್ನ. ಅದು ಹಂಗೆ 3 ವರ್ಷ 4 ವರ್ಷ ಎಷ್ಟು ದಿವಸ ಬೆಳಿತೀವಿ ಅಲ್ಲಿವರೆಗೂ ಹಂಗೆ ಹೊದಿಕೆಯಾಗಿ ಇರ್ತದೆ. ಈಗ ಎಷ್ಟೋ ಸಂದರ್ಭಗಳಲ್ಲಿ ನಾವು ಒಣ ತ್ಯಾಜ್ಯವನ್ನು ಬಳಕೆ ಮಾಡ್ತೀವಿ, ಈಗ ಹಸಿರೆಳೆ ಗೊಬ್ಬರ ಏನು ಪರಿಣಾಮ ಮಾಡುತ್ತೆ ಅದೇ ಪರಿಣಾಮವನ್ನು ಒಣ ತ್ಯಾಜ್ಯಗಳ ಹೊದಿಕೆ ಕೊಟ್ಟಾಗಲೂ ಮಾಡುತ್ತೆ ಸರ್. ಮಾಡುತ್ತೆ ಸರ್. ನಿಮ್ಮ ಅನುಭವ ಹೇಳಿ. ನನ್ನ ಅನುಭವದ ಪ್ರಕಾರ ಈಗ ಕಬ್ಬಲ್ಲಿ ನಾವು ಪೂರ್ತಿ ಭೂಮಿಗೆ ತರಗಿನ ಬಿಟ್ಟಿರ್ತೀವಿ ಸರ್, ಅದು ಅಚ್ಚಾಯಿಸ್ತೀರಿ ಅಚ್ಚಾಯಿಸ್ತೀವಿ ಸರ್. ಅದು ಅದೇನಾಗುತ್ತೆ ಅಂದ್ರೆ ಭೂಮಿ ನಾವು ಈಗ ನೀರು ಕೊಡ್ತೀವಿ ಭೂಮಿಗೆ, ತರಗ ಬಿಟ್ಟ ಮೇಲೆ ನೀರು ಕೊಡ್ತೀವಿ. ಒಂದು ನೀರನ್ನ ಕೊಟ್ಟರೆ ನಮಗೆ ಭೂಮಿಗೆ 15 ದಿನ 20 ದಿವಸದವರೆಗೂ ತೇವಾಂಶವನ್ನು ಶೇಖರಣೆ ಮಾಡಿಡುತ್ತೆ ಸರ್ ಒಂದು ಹಂತವಾಗಿ. ಎರಡನೇದಾಗಿ ಅಲ್ಲಿರ್ತಕ್ಕಂಥ ಏನು ತರಗಿದೆ ಅದು ನೀರು ಬಿದ್ದ ತಕ್ಷಣ ಭೂಮಿ ಜೊತೆ ಬೆರೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಅದು ಒಳಗಡೆ ಕುಳಿಯೋಕ್ಕೆ. ಆವಾಗ ಎರೆಹುಳು ಗೊಬ್ಬರ ಅದ್ರ ಜೊತೆ ಸಂಬಂಧ ಇಟ್ಕೊಳ್ಳುತ್ತೆ, ಅದನ್ನು ತಾನು ತಿಂದು ಮಲ್ಚ್ ಮಾಡಿ ಭೂಮಿ ಕೊಡ ಅಂತ ಕೆಲಸ ಮಾಡುತ್ತೆ ಸರ್ ಅದು. ಅದು ಪೂರ್ತಿ ಮಲ್ಚ್ ಆಯ್ತು, ಮಲ್ಚ್ ಹೆಚ್ಚಿಕೊಂಡು ಒಂದು 6 ತಿಂಗಳಲ್ಲಿ ಅದು ಮಲ್ಚ್ ಆಗ್ತಾ ಹೋಗುತ್ತೆ ಸರ್. ಆ ಮಲ್ಚ್ ಆಯ್ತಾ ಇರ್ಬೇಕಾದ್ರೆ ಭೂಮಿಗೆ ನಮಗೆ ಏನು ರಾಸಾಯನಿಕ ಗೊಬ್ಬರ ಕೊಡ್ತೀವಿ ಆ ಗೊಬ್ಬರದ 1/2 ಅಂಶ ಕಡಿಮೆ ಆಗುತ್ತೆ ಸರ್ ಅಲ್ಲಿ. ಅದು ಪೂರ್ತಿ ಬೆರಿತಾ ಬೆರಿತಾ ಬೆರಿತಾ ಭೂಮಿ ಸದರ ಆಗುತ್ತೆ. ಮತ್ತೆ ಈಗ ನಾವು ಬೆಂಕಿ ಹಾಕ್ಬಿಟ್ಟು ನಮ್ಮ ಹಲವು ರೈತರುಗಳು ವ್ಯವಸಾಯ ಮಾಡ್ತಾರೆ ಸರ್ ಅದನ್ನು. ಅಂದರೆ ಅವರು ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂದರೆ ಇದು ತರಗು ತೆಗೆದು ಮಾಡಲಿಲ್ಲ ಅಂತಂದರೆ ವ್ಯವಸಾಯ ಮಾಡಲಿಲ್ಲ ಅಂದರೆ ಕಬ್ಬೇ ಬರೋದಿಲ್ಲ ಅನ್ನೋದು ಹಲವು ಜನರ ಅಭಿಪ್ರಾಯ ಇದೆ. ಮೊದಲು ನಾವು ಬಿಟ್ಟಾಗಲೂ ಎಲ್ಲರೂ ನೆಗೆನಾಡ್ತಾ ಇದ್ದರು, ಆಮೇಲೆ ಸುಮಾರು ಜನ ಇದಾಯಿತು. ಅದೇನಾಗುತ್ತೆ ಅಂದರೆ ನಮಗೆ ವ್ಯವಸಾಯ ಮಾಡಿದ್ರೆ ಬರೀ 4-5 ಇಂಚ್, 6 ಇಂಚ್ ವ್ಯವಸಾಯ ಆಗುತ್ತೆ ಸರ್. ತರಗ ಬಿಡೋದ್ರಿಂದ ಕನಿಷ್ಠ 2-3 ಅಡಿವರೆಗೂ ಭೂಮಿ ಸದರ ಆಗುತ್ತೆ ಸರ್ ನನ್ನ ಅನುಭವದಲ್ಲಿ. ಮಳೆ ನೀರು ಎಷ್ಟಾರು ಬೆಳ್ಳಿ ಎಲ್ಲ ಸಂದರ್ಭದಲ್ಲೂ ಮಳೆ ಹೋದ್ರೂ ಭೂಮಿ ಮಳೆ ನೀರು ನಿಂತಿರಲ್ಲ ಭೂಮಿನಲ್ಲಿ. ಯಾಕಂದರೆ ಅದರಲ್ಲಿ ಎರೆಹುಳು ಒಳಗಡೆಯಿಂದ ರಂಧ್ರ ಮಾಡಿ ಭೂಮಿಯನ್ನು ಪೂರ್ತಿ ಅದನ್ನು ಕೊಳಿಸಿ ಗೊಬ್ಬರ ಮಾಡಿ ಕೊಟ್ಟಿರೋದ್ರಿಂದ ಆ ಪೂರ್ತಿ ಬಿದ್ದಂಥ ನೀರು ಭೂಮಿ ಒಳಗಡೆ ಸಾಕಾಗಷ್ಟು ಶೇಖರಣೆ ಆಗುತ್ತೆ ಮತ್ತು ಆ ಬೆಳೆಗೆ ಸಂಪೂರ್ಣವಾಗಿ ಕೊಡುತ್ತೆ ಸರ್. ಯಾವಾಗ ಕೊಳೆಯೋಕೆ ಸ್ಟಾರ್ಟ್ ಆಗುತ್ತೆ ಆ ಕಬ್ಬು 6 ತಿಂಗಳ ಮೇಲೆ ಬೆಳವಣಿಗೆ ದ್ವಿಪ್ಪಟ್ಟಾಗುತ್ತೆ ಸರ್ ಅದು. ಅದು ಅಲ್ಲೇ ಗೊಬ್ಬರ ಆಗ್ತಾ ಆಗ್ತಾ ಆಗ್ತಾ ಬೆಳೀತಾ ಬೆಳೀತಾ ಅದು ದ್ವಿಪ್ಪಟ್ಟಾಗುತ್ತೆ ಸರ್ ಅದು. ಅದ್ರ ಬೆಳೆಯ ಗುಣಮಟ್ಟ ಆವಾಗ ಗೊತ್ತಾಗುತ್ತೆ ನಮಗೆ, ಮತ್ತು ಕಬ್ಬಿಗೆ ಬೀಳ್ತಕ್ಕಂಥ ರೋಗಗಳು ಕಡಿಮೆ ಆಗುತ್ತೆ ಸರ್. ಆಗ ನಂಜುಂಡ ಸ್ವಾಮಿಗಳ ಈಗ ಬೀಜನ ಬಿತ್ತುಬಿಟ್ಟು ಹಸಿರೆಳೆ ಗೊಬ್ಬರ ಬೆಳೆದು ಮಣ್ಣಿಗೆ ಹಾಕೋದು ಭಾಳ ಸರಳ. ಹೌದು ಸರ್. ಆದರೆ ನೀವು ಸೊಪ್ಪು ಗಿಪ್ಪು ಎಲ್ಲ ಕುಯ್ಕೊಂಬತ್ತೀನಿ ಕತ್ತರಿಸ್ಕೊಂಬತ್ತೀನಿ ಅಂದ್ರೆ ಹಿಂದೆ ಮರಗಳಿದ್ದೋ ತೋಪುಗಳಿದ್ದೋ ಸಿಗ್ತಿತ್ತು. ಹೌದು ಸರ್. ಅಂದರೆ ಈಗ ರೈತನೇ ಬೆಳ್ಕೋಬೇಕು, ಅವನ ಜಮೀನಲ್ಲಿ ಅವನೇ ಬೆಳೆದು ಹಾಕಿದ್ರೆ ಹಸಿರೆಳೆ ಗೊಬ್ಬರ ಸಿಗೋದು. ಈಗ ಆ ಥರ ನಿಮ್ಮ ಜಮೀನಲ್ಲಿ ಏನಾದರೂ ಹಸಿರೆಳೆ ಗೊಬ್ಬರ ಹೊಂಗೆ ಮರಗಳಿದೆ ಸರ್, ಬೇವಿನ ಮರಗಳಿದೆ ಜೊತೆಲಿ. ಈಗ ನಮ್ಮಲ್ಲಿ ನೀವು ಅಂದ್ರಲ್ಲ, ಈಗ ಪಕ್ಕ ಸ್ನೇಹಿತರ ಜಮೀನುಗಳಲ್ಲಿ ಸಾಕಷ್ಟು ಮರಗಳಿವೆ ಸರ್. ಅವ್ರು ಯಾರು ಬಳಸಲ್ಲ ಸರ್ ಅದನ್ನು. ನಮ್ಮ ಶೇಕಡವಾರು ಇವತ್ತು ಹಸಿರೆಲೆ ಗೊಬ್ಬರ ಬಳಸ್ತಾ ಇರೋರು ಶೇಕಡ 10-15% ಜನ ರೈತರುಗಳು ಬಳಸ್ತಾ ಇದ್ದಾರೆ. ಯಾಕೆ ಕಷ್ಟ ಅಂತಲ್ಲ ಮಾಡ್ಬೇಕಲ್ಲ ಸರ್, ಶ್ರಮ ಸರ್. ಕಷ್ಟ ಅಂದ್ರೆ ಈಗ ಕಟಾವ್ ಮಾಡಿಸ್ಬೋದು, ಅದನ್ನು ತಗೊಂಬಂದಿಗೆ ಅಲ್ಲಿಂದ ಶಿಫ್ಟ್ ಮಾಡ್ಕೊಂಬರ್ಬೇಕು, ಅದನ್ನಲ್ಲಿ ಹಾಕ್ಬೇಕು ಮಾಡ್ಬೇಕು. 2 ಮೂಟೆ DAP ಆದ್ರೆ ಗಾಡಿ ಮೇಲೆ ಮಡಿಕೊಂಬಂದು ಚೆಲ್ಬಿಟ್ಟು ಹೊಟ್ಟೋಗ್ಬೋದು. ಅದು ಹಸಿರೆಲೆ ಗೊಬ್ಬರ ಮಾಡಿ ನೋಡಿ, ನಾನು ಒಟ್ಟು ಮನೆಗೆ 4 ದಿವಸ ಶ್ರಮ ಪಟ್ಟಿದ್ದೀವಿ ಸರ್. 3 ಕಡೆ ಒಟ್ಟಾಕ್ಬೇಕು, 3 ಕಡೆ ಒಟ್ಟಾಕ್ಬೇಕಾದ್ರೆ ಪ್ರಕೃತಿ ಸಿಕ್ಕ ಎಲ್ಲ ಸೊಪ್ಪುಗಳ ಜೊತೆ ಹೊಂಗಮರಗಳೆಲ್ಲ ತರಿಸಿ ಅದನ್ನೆಲ್ಲ ತಗೊಂಬಂದು ಹಾಕಿ ಆಮೇಲೆ ಲೇಬರ್ ಕೊಟ್ಟು ನಾವು ಸೊಪ್ಪು ಕಟಾವು ಮಾಡ್ಸೋಕ್ಕಾಗೋದಿಲ್ಲ. ಯಾಕಂದ್ರೆ ದಿಕ್ಕ ಮರದಿಂದ ಬಿಸಾಕ್ಬೋದು, ಹೆಚ್ಚಾಗಬಹುದು, ಇವೆಲ್ಲ ಸಮಸ್ಯೆಗಳಾಗೋಂಥದ್ದು ಇರೋದ್ರಿಂದ ಅದು ನಾವೇ ನಿಂತು ಅದನ್ನು ಕಟಾವು ಮಾಡಿ ತಂದು ಹಾಕ್ಬೇಕಾದಂಥ ಶ್ರಮ ಇರ್ತದೆ. ಇದನ್ನು ಯಾರು ಮಾಡೋ ಸ್ಥಿತಿಲಿ ಯಾರು ಇರಲ್ಲ. ಯಾಕಂದ್ರೆ ಅವ್ರದ್ದು ಅರ್ಜೆಂಟ್ ಆಗಿ ಇವತ್ತಿನ ವ್ಯವಸ್ಥೆ ಒಳಗಡೆ ಅವತ್ತಿಗೆ ಕೆಲಸ ಆಗಬೇಕು, ಅವತ್ತಿಗೆ ಅವತ್ತಿಗೆ ಮಾಡಬೇಕು. ನಂಜುಂಡ ಸ್ವಾಮಿ ಒಳಗೆ ಕುಯ್ಕೊಂಡೋಗಿ ನಿಮಗೆ ಹೇಳ್ಬಿಡ್ತಾರೆ. ಸೀಗ ನಾವೇ ಈಗ ನಾವು ಕಟಾವು ಮಾಡ್ಕೊಳ್ಳೋ ನಿಮ್ಮ ಜಮೀನಿ ಥರ ಸಪ್ಪಿದೆ ಅಂದರೆ ತರ್ಕೊಂಬಿಡಿ ಅಷ್ಟಿದ್ರು. ಸೌದರೆಲ್ಲ ಅವ್ರು ಕೊಟ್ಬಿಟ್ಟು ಸಪ್ಪೆಲ್ಲ ನಾವು ತಗೊಂಬರ್ತೀವಿ ಸರ್ ಅದನ್ನ. ಅದೆಷ್ಟೇ ಶ್ರಮ ಆಗಲಿ, ಈಗ ನಮ್ಗೆ ಹೆಚ್ಚು ಕಮ್ಮಿ 1 ವಾರಗಟ್ಟಲೆ ಆಯ್ತು ಸರ್ 3 ಒಟ್ಟು ಮನೆಗಳನ್ನ ನಾವು ರೆಡಿ ಮಾಡಿ ಹಾಕ್ಬೇಕಾದಾಗ ಆ ಸೊಪ್ಪಳೆಲ್ಲ ಕಟಾವು ಮಾಡ್ಕೊಂಬಂದು ಹಾಕೋದು. ಆದರೂ ಈಗ ನಿಮ್ಮ ಜಮೀನಲ್ಲಿ ಗ್ಲೆರಿಸಿಡಿ ಹಾಕೊಂಡಿದ್ರೆ ಗೊಬ್ಬರದ ಗಿಡ ಇಲ್ಲ, ಹೊಂಗೆ ಮರಗಳಿದೆ ಸರ್, ಗ್ಲೆರಿಸಿಡಿ ಹೊಂಗೆ ಇದೆ ಸರ್, ಬೇವು ಇದೆ ಸರ್, ಹೊಂಗೆ ಬೇವು. ನಾವು ಆ ಥರ ಮರಗಳು ಯಾವುದೂ ತೆರವು ಮಾಡೋದಿಲ್ಲ. ಇನ್ನು ಹೊರಗಡೆ ಪ್ರಕೃತಿ ನಮ್ಮ ಪಕ್ಕದಲ್ಲಿ ಬೆಟ್ಟ ಇದೆ, ಬೆಟ್ಟ ಸುತ್ತ ಅವು ಮರಗಳು ಸಿಗ್ತವೆ, ಅವುಗಳೆಲ್ಲ ಏನೇನು ಸಿಗ್ತವೆ ಎಲ್ಲ ತಗೊಂಬಂದು ಹಾಕ್ತೀವಿ ಸರ್. ತಗೊಂಬರಕ್ಕೆ ಎತ್ತಿನ ಗಾಡಿ ಇಟ್ಕೊಂಡಿದ್ದೀರಾ? ಬೈಕಲ್ಲಿ ತಗೊಂಬರ್ತೀವಿ ಸರ್, ಬಂಡಿ ಮಾಡ್ಬಿಟ್ಟು ಬೈಕಲ್ಲಿ ತಂದು ಸಾಗಿಸ್ಕೊತೀವಿ ಸರ್. ಇಲ್ಲಾಂದ್ರೆ ಟ್ರ್ಯಾಕ್ಟರ್ ಅಥವಾ ಆಟೋಗಳಲ್ಲಿ ಅದೇ ಜಮೀನು ಹತ್ರಕ್ಕೆ ಹಾಕಿಸ್ಕೊಂಡು ಒಳಗಡೆ ಹಾಕಿಸ್ಕೊತೀವಿ ಸರ್. ಜೊತೆಲಿ ನಮ್ಮ ಈ ರೋಡ್ಗಳ ಬದಿಗಳಲ್ಲಿ ನಮ್ಮವರು ರೈತರುಗಳು ಒಕ್ಕಣೆಗಳು ಮಾಡ್ತಾರೆ, ಒಕ್ಕಣೆಗಳಲ್ಲಿ ತ್ಯಾಜ್ಯಗಳು ಅಲ್ಲೇ ಬಿಡ್ಬಿಡ್ತಾರೆ. ಆ ತ್ಯಾಜ್ಯಗಳನ್ನ ತಗೊಂಡು ನಾವು ಜಮೀನುಗಳಿಗೆ ಹಾಕತ್ತೀವಿ ಸರ್. ಅವ್ರಿಗೇನು ಅವಶ್ಯಕತೆ ಇರಲ್ಲ, ಬಿಟ್ಟು ಹೋಗ್ತಾರೆ, ಅವ್ರಿಗೇನು ಬೇಕಿಲ್ಲ, ಅದು ಒಕ್ಕಣೆ ಮಾಡ್ಕೊಂಡು ಹೋಗೋದು ಅಷ್ಟೇ ಅವ್ರ ಕೆಲಸ. ನಾವು ಅದನ್ನು ತಗೊಂಡು ನಮ್ಮ ಜಮೀನುಗಳು ಬಳಸ್ಕೊತೀವಿ ಸರ್ ಅದನ್ನು. ಏನೇನು ಬೆಳೆ ಬೆಳ್ಕೋಬಹುದು ಜಮೀನಿನಲ್ಲಿ ಹಸಿರೆಳೆ ಗೊಬ್ಬರ? ಹಸಿರೆಳೆ ಗೊಬ್ಬರಗಳಾಗೆ ಬಳಸ್ಕೊಂಡ್ರೆ ನಾವು ಈ ಸಸ್ಬೇನಿಯಾ ಅಂತ ಹೇಳಿದ್ವಿ, ಅಗಸೆ ಗಿಡ ಅಥವಾ ತಗಚೆ ಅಂತಾರೆ ಕೆಲವು ಕಡೆ. ಸೊ ಅವುಗಳನ್ನು ಬದುಗಳ ಸುತ್ತ ಹಾಕ್ಕೋಬಹುದು, ಯಾಕಂದ್ರೆ ಇವುಗಳಿಂದ ಸಾಕಷ್ಟು ನಮಗೆ ಬಯೋಮಾಸ್ ಸಿಗುತ್ತೆ, ಮತ್ತು ದ್ವಿದಳ ಜಾತಿಯ ಗಿಡಗಳಾಗಿರೋದ್ರಿಂದ ಸಾಕಷ್ಟು ಅನುಕೂಲಗಳು ಕೂಡ ಇರುತ್ತೆ. ಮತ್ತು ಗ್ಲೇರಿಸಿಡಿಯಾ ಅಂತ ಹೇಳಿದ್ವಿ ಆವಾಗಲೇ. ಸೊ 1 ಎಕರೆನಲ್ಲಿ ನೀವು ಆಲ್ಮೋಸ್ಟ್ ಸುಮಾರು ನಿಮ್ಮ ಬದುವಿನ ಸುತ್ತಲೂ 100 ಕಟಿಂಗ್ಸ್ಗಳು